ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನಿಂದ ಪ್ರತಿ ಸೋಮವಾರ ಫಲಸಿರಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನ ಮತ್ತು ಕಾರ್ಯಕ್ರಮದ ಸರಣಿಯನ್ನ ಇವತ್ತಿನಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಫಲಸಿರಿ ಸರಣಿಯಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇರತಕ್ಕಂತಹ ಪ್ರಗತಿಪರ ಕೃಷಿಕರು ಈ ಒಂದು ಸರಣಿಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಯಾಕೆ ತೋಟಗಾರಿಕೆಗೆ ಇಷ್ಟು ಒತ್ತನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದರೆ, ಇವತ್ತು ಕೃಷಿ ರಂಗದಲ್ಲಿ ನಮ್ಮ ಕೃಷಿಕರ ಕೈಯನ್ನು ಹಿಡಿದಿರತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳು. ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಕೃಷಿಕರಿಗೆ ಹೆಚ್ಚಿನ ಇಳುವರಿಯನ್ನು ಮತ್ತು ಆದಾಯವನ್ನು ತಂದುಕೊಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ಕೃಷಿಕರು ಇವತ್ತು ಆರ್ಥಿಕವಾಗಿ ಒಂದಷ್ಟು ಚೇತರಿಕೆಯನ್ನು ಕಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಂದರ್ಭಕ್ಕೆ ತಕ್ಕನಾಗಿ ನಾವು ಫಲಸಿರಿ ಅನ್ನುವಂತಹ ಸರಣಿಯನ್ನು ತೋಟಗಾರಿಕೆ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಸೋಮವಾರ ಸಂಜೆ 6:50 7:35 ಈ ಒಂದು ಸರಣಿ ಪ್ರಸಾರವನ್ನು ಕಾಣುತ್ತೆ. ಈ ಒಂದು ಸಂಚಿಕೆಯನ್ನು ನಾವು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರ ಒಂದು ಮಾತುಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿಯೂ ಕೂಡ ಅವರು ತೆಂಗಿನ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ತೆಂಗಿನ ಬೆಳೆ ಇವತ್ತು ಒಂದು ರೀತಿ ಸಂಕಷ್ಟದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಳುವರಿ ಕಡಿಮೆ ಆಗಿದೆ, ರೋಗ ಮತ್ತು ಕೀಟಗಳು ಹೆಚ್ಚಾಗಿ ಬಾಧಿಸ್ತಾ ಇದೆ, ಬೇಸಾಯ ಕ್ರಮಗಳನ್ನು ಸರಿಯಾಗಿ ಪಾಲನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ತೆಂಗಿನ ತೋಟಗಳಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಉಪಯುಕ್ತವಾದಂತಹ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡಲಿದ್ದಾರೆ. ಪ್ರಾರಂಭದಲ್ಲಿ ಈ ಫಲಸಿರಿ ಸರಣಿಯನ್ನು ಕುರಿತು ನಮ್ಮ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಮಾತನಾಡ್ತಾ ಇದ್ದಾರೆ. ಸರ್, ಈ ಒಂದು ಸರಣಿಯನ್ನು ನಾವು ಇವತ್ತಿನಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ, ಯಾವ ಉದ್ದೇಶದಿಂದ ಇಲಾಖೆ ಈ ಒಂದು ಸರಣಿಯನ್ನು ನಡೆಸಿಕೊಡ್ತಾ ಇದೆ ಆಕಾಶವಾಣಿಯ ಮುಖಾಂತರ? ಮೊದಲಿಗೆ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ, ಹಾಸನ ಜಿಲ್ಲೆಯ ನನ್ನೆಲ್ಲ ರೈತ ಬಾಂಧವರಿಗೆ, ತೋಟಗಾರಿಕಾ ಬೆಳೆಗಾರರಿಗೆ ನಮಸ್ಕಾರಗಳು. ತೋಟಗಾರಿಕೆ ಇಲಾಖೆ ಆಕಾಶವಾಣಿಯ ಸಹಭಾಗಿತ್ವದಲ್ಲಿ, ತೋಟಗಾರಿಕಾ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನಾವು ಫಲಸಿರಿ ಕಾರ್ಯಕ್ರಮವನ್ನು ಪ್ರತಿ ಸೋಮವಾರ ಸಂಜೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ 6:50-7:35 ಸಮಯದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಫಲಸಿರಿ, ಫಲ ಅಂದರೆ ಗೊತ್ತು ತಮಗೆಲ್ಲ, ಹಣ್ಣು ಹಂಪಲ ಹೂವು, ಅದರ ಸಿರಿ ನಮಗೆ ಬರಬೇಕಾಗ್ತದೆ. ಈಗ ತೋಟಗಾರಿಕಾ ಬೆಳೆಗಳು ಬಹುಮುಖ್ಯ ವಾಣಿಜ್ಯ ಬೆಳೆಗಳು, ನಮ್ಮಲ್ಲಿ ನಮ್ಮ ಮಧ್ಯ ನಮ್ಮ ರೈತರಿಗೆ ಪ್ರತಿನಿತ್ಯ ಆದಾಯವನ್ನು ತಂದುಕೊಡುವಂತಹ ಬೆಳೆಗಳು ತೋಟಗಾರಿಕಾ ಬೆಳೆಗಳು. ಈ ಬದಲಾವಣೆಯ ಸಂದರ್ಭದಲ್ಲಿ ತೋಟಗಾರಿಕೆ ರಂಗದಲ್ಲಿ, ತೋಟಗಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತದೆ. ಅದು ಬೇಸಾಯ ಕ್ರಮಗಳಾಗಿರ್ಬೋದು, ರೋಗ ಕೀಟಗಳ ನಿಯಂತ್ರಣ ಆಗಿರ್ಬೋದು, ತಳಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕ್ರಮಗಳು ಸಾಕಷ್ಟು ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ, ಸೀಸನ್ ನಿಂದ ಸೀಸನ್ಗೆ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆ ಆದಂತಹ ಎಲ್ಲ ವಿಷಯಗಳನ್ನು ನಾವು ರೈತರಿಗೆ ಸಮಯಕ್ಕೆ ಸರಿಯಾಗಿ ತಲುಪಿಸಬೇಕಾಗಿರುವಂಥದ್ದು ನಮ್ಮ ಇಲಾಖೆಯ ಒಂದು ಕರ್ತವ್ಯ, ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಇದೊಂದು ಪ್ರಮುಖ ಹೆಜ್ಜೆ. ಈ ಫಲಸಿರಿ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಮಧುಸೂದನ್ ಅವರು ಹೇಳಿದ ಪ್ರಕಾರ ನಮ್ಮ ಇಲಾಖೆಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳು ಮತ್ತು ನಮ್ಮ ಕೃಷಿ ಕಾಲೇಜಿನ ಪ್ರೊಫೆಸರ್ಗಳಾಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಆಧುನಿಕ ಬೇಸಾಯ ಕ್ರಮಗಳನ್ನು ಕೈಗೊಳ್ತಾ ಇರುವಂತಹ ಎಲ್ಲ ರೈತರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು, ತಮ್ಮ ವಿಚಾರಗಳನ್ನು, ತಮ್ಮ ಮಾಹಿತಿಯನ್ನು ನಮ್ಮ ತೋಟಗಾರಿಕಾ ಬೆಳೆಗಾರರೊಂದಿಗೆ, ರೈತರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದರೆ, ಈಗಾಗಲೇ ತಮಗೆ ಗೊತ್ತಿರಬಹುದು, ನಮ್ಮ ಎಲ್ಲ ಯುವಕರುಗಳು ನಮ್ಮ ಹಳ್ಳಿ ಪ್ರದೇಶವನ್ನು ಬಿಟ್ಟು, ಈ ಕೃಷಿ ಕ್ಷೇತ್ರವನ್ನು ಬಿಟ್ಟು, ತೋಟಗಾರಿಕಾ ಕ್ಷೇತ್ರವನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಕಾರಣ ಅವರಿಗೆ ಸರಿಯಾಗಿ ಆದಾಯ ಸಿಗ್ತಾ ಇಲ್ಲ, ಅವರಿಗೆ ಬೇಸಾಯವನ್ನು ಯಾವ ರೀತಿ ಕಾಲಕ್ಕೆ ಸರಿಯಾಗಿ ಮಾಡ್ಕೊಳ್ಬೇಕು ಅಂತ ಒಂದು ಮಾಹಿತಿ ಇಲ್ಲ, ಮತ್ತೆ ಅವರಿಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಅವ್ರಿಗೂ ಸಹ ನಾವು ಒಂದು ಉರಿದುಂಬಿಸಬೇಕಾಗ್ತದೆ. ಈ ರಂಗದಲ್ಲಿ ಇದ್ರೆ ನಿಮಗೆ ಈ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಗೆ ಆದಾಯ ಸಿಗ್ತದೆ. ನೀವು ಸಿಟಿನಲ್ಲಿ ಕಡಿಮೆ ಸಂಬಳಕ್ಕೆ ಹೋಗಿ ಅಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಬದಲಿಗೆ ನಮ್ಮ ಇಲಾಖೆ ಜೊತೆಗೆ ವಿಜ್ಞಾನಿಗಳ ಜೊತೆಗೆ ನೀವು ಭಾಗವಹಿಸಿ ಈ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಒಳ್ಳೆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬೆಳೆದ್ದೆ ಆದರೆ ನಿಮಗೆ ಖಂಡಿತವಾಗಿಯೂ ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಈ ರೀತಿಯ ವಿಷಯಗಳನ್ನ ಅವರಿಗೆ ನಾವು ಹೇಳಬೇಕಾಗ್ತದೆ, ಬೆಳೆಗಳ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರಿಸರಿ ಒಂದು ಉಪಯುಕ್ತ ಕಾರ್ಯಕ್ರಮವಾಗಲಿ ಕರಾಗವಾಗಿ ಮೂಡಿ ಬರ್ತದೆ. ನಾವು ಈಗಾಗಲೇ ಆಕಾಶವಾಣಿಗೆ ನಾವು ಏನೆಲ್ಲ ವಿಷಯಗಳನ್ನು ಮಾತಾಡಿಸಬಹುದು, ಯಾರೆಲ್ಲ ತಂತ್ರಜ್ಞಾನಗಳನ್ನು ವಿಜ್ಞಾನಿಗಳನ್ನು ರೈತರನ್ನ ಕರೆಸಿ ಮಾತಾಡಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರೂ ಸಹ ಇದರಲ್ಲಿ ಶ್ರಮವಹಿಸಿ ಒಳ್ಳೊಳ್ಳೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕ್ರಮ ಕೈಗೊಳ್ಳುತ್ತಾರೆ. ಪ್ರತಿ ವಾರ ನಮ್ಮ ಇಲಾಖೆ ಅಧಿಕಾರಿಗಳು ಇರ್ತೀವಿ, ನಾವು ಇರ್ತೀವಿ, ಉಪಯುಕ್ತವಾದಂತಹ ಮಾಹಿತಿಯನ್ನು ತಮಗೆ ನೀಡಲಿದ್ದೇವೆ. ಅದನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಇಲಾಖೆಯ ಪರವಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಆಕಾಶವಾಣಿಗೆ ಒಂದು ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದ ಉಪಯೋಗ ಮಾಡಿಕೊಳ್ಬೇಕು ಅಂತ ಎಲ್ಲ ತೋಟಗಾರಿಕಾ ಬೆಳೆಗಾರರಲ್ಲಿ ನನ್ನ ಎಲ್ಲ ಜಿಲ್ಲೆಯ ರೈತರಲ್ಲಿ ಹೊರಗಿನ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಆಕಾಶವಾಣಿಯ ಮಾಧ್ಯಮದ ಮೇಲೆ ತಾವು ಇಟ್ಟಿರುವಂತಹ ಒಂದು ವಿಶ್ವಾಸ ನಂಬಿಕೆ, ಆ ಕಾರಣದಿಂದಾಗಿ ಇಡೀ ರೈತ ಸಂಕುಲ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳ್ತಾರೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಒಂದು ಸರಣಿಯನ್ನ ಆಕಾಶವಾಣಿಯ ಮುಖಾಂತರ ತಾವು ಪ್ರಾರಂಭವನ್ನ ಮಾಡಿದ್ದೀರಿ. ಅದಕ್ಕಾಗಿ ಇಡೀ ನಮ್ಮ ಎಲ್ಲ ಹಾಸನ ಜಿಲ್ಲೆಯ ರೈತರ ಪರವಾಗಿ ತಮಗೆ ಹಾಗೂ ತೋಟಗಾರಿಕೆ ಇಲಾಖೆಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಇನ್ನು ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ತೆಂಗಿನ ತೋಟಗಳಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು ಅನ್ನುವಂಥದ್ದು, ನಾನಾಗಲೇ ಹೇಳಿದಾಗೆ ಇವತ್ತೊಂದಷ್ಟು ಸಂಕಷ್ಟದಲ್ಲಿದ್ದಾರೆ ತೆಂಗಿನ ಬೆಳೆಗಾರರು ಕೂಡ. ಈ ನಿಟ್ಟಿನಲ್ಲಿ ಈ ಬೇಸಾಯ ಕ್ರಮಗಳು ಬಹಳ ಮುಖ್ಯ. ತೆಂಗಿನಲ್ಲಿ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕು? ಸರಿಗ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಅತಿ ಸಣ್ಣ ಮಧ್ಯಮ ರೈತರು ಅವಲಂಬಿತವಾಗಿರುವಂತಹ ಒಂದು ವಾಣಿಜ್ಯ ಬೆಳೆ ಅಂದ್ರೆ ಅದು ನಮ್ಮ ತೆಂಗಿನ ಬೆಳೆ. ನಮ್ಮ ಹಿಂದಿನ ಕಾಲದಿಂದಲೂ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾವು ತೆಂಗಿನ ಬೆಳೆಯನ್ನು ಬೆಳೀತಾ ಇದ್ದೇವೆ. ಅದನ್ನು ನಾವು ಕಲ್ಪವೃಕ್ಷ ಅಂತ ಕಾಣ್ತಾ ಇದ್ದೇವೆ, ಅದನ್ನು ಪೂಜೆ ಮಾಡ್ತೇವೆ ನಾವು. ಆದರೆ ಇತ್ತೀಚಿನ ಬದಲಾವಣೆ ಆದಂತಹ ಹವಾಮಾನದಿಂದ, ಬದಲಾವಣೆ ಆದಂತಹ ಬೇಸಾಯ ಕ್ರಮಗಳಿಂದ, ಬದಲಾವಣೆ ಆದಂತಹ ಬೇರೆ ಬೇರೆ ಪರಿಸ್ಥಿತಿಗಳಿಂದ ಏನಾಗಿದೆ, ತೆಂಗಿನ ಬೆಳೆಗೆ ಸಾಕಷ್ಟು ಕಷ್ಟಕಾಲ ಬಂದಿದೆ ಅಂತ ಹೇಳ್ಬೋದು ನಾವು. ಏನಾಗಿದೆ, ಇಳುವರಿ ಕಡಿಮೆ ಆಗಿದೆ. ಈಗ ಕಳೆದ 4-5 ವರ್ಷದಿಂದ ಬೆಲೆ ಕಡಿಮೆ ಇತ್ತು, ಈಗ ಸ್ವಲ್ಪ ಎಲ್ಲಾ ರೀತಿಯ ಉತ್ಪನ್ನಗಳಿಗೆ, ಕೊಬ್ಬರಿಗೆ, ಎಳನೀರಿಗೆ, ತೆಂಗಿನಕಾಯಿಗೆ ಬೆಲೆ ಬಂದಿದೆ. ಆದರೆ ಬೆಳೆ ಇಲ್ಲ ಅಥವಾ ಇಳುವರಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವೇನೆಲ್ಲ ಕ್ರಮ ಕೈಗೊಳ್ಬೇಕು? ನನಗೆ ಅನಿಸಿದ್ದು, ನಾನೊಬ್ಬ ಅಧಿಕಾರಿಯಾಗಿ ವಿಜ್ಞಾನಿಯಾಗಿ ಒಬ್ಬ ರೈತನ ಮಗನಾಗಿ ನನಗೆ ಅನಿಸಿರೋದು ಏನಂತ ಹೇಳಿದ್ರೆ, ತೆಂಗು ಬೆಳಿಲಿಕ್ಕೆ ಸುಲಭವಾದಂತಹ ಬೆಳೆ, ಆದರೆ ನಾವು ಅದನ್ನ ಸಾಕಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ. ತೆಂಗು ಕಲ್ಪವೃಕ್ಷ ಅಂತ ಹೇಗೆ ನಾವು ತೆಂಗಿನ ಬಹು ಎಲ್ಲ ಭಾಗಗಳನ್ನ ನಾವು ಉಪಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ತೆಂಗು ನೈಸರ್ಗಿಕವಾಗಿ ಪರಿಸರದಲ್ಲಿ ಬೆಳೆಯುವಂತಹ ಬೆಳೆ. ಅದನ್ನ ನಾವು ಎಲ್ಲಿಂದ ಹೊರಗಡೆಯಿಂದ ತಂದು ಬೆಳೆದಂತ ಬೆಳೆ ಅಲ್ಲ. ಅದನ್ನ ನಾವು ಅದಕ್ಕೆ ಬೇರೆ ಬೇರೆ ರೀತಿಯ ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಬೆಳಿಬೇಕು, ಅದನ್ನ ಅಪೇಕ್ಷೆ ಪಡೆಯುವಂತ ಬೆಳೆನೂ ಅಲ್ಲ. ತೆಂಗನ್ನ ಬಹಳ ಸರಳವಾಗಿ ನಾವು ಬೆಳಿಬಹುದು. ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತೆಂಗು ಸುಲಭವಾಗಿ ಬೆಳೆಯುವಂತ ಬೆಳೆ. ನಾನು ಮೊದಲಿಂದ ಈಗಾಗಲೇ ಆಕಾಶವಾಣಿ ಮೂಲಕ 3-4 ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಬೇರೆ ದೃಶ್ಯ ಮಾಧ್ಯಮಗಳ ಮೂಲಕ, ಮತ್ತೆ ಪತ್ರಿಕಾ ಪ್ರಕಟಣೆ ಮೂಲಕ, ಮಾಧ್ಯಮಗಳ ಮೂಲಕ, ಮತ್ತೆ ನಮ್ಮ ಆಟೋ ಪ್ರಚಾರದ ಮೂಲಕ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನಾವು ಈಗಾಗಲೇ ನಮ್ಮ ರೈತರಿಗೆ ತೆಂಗನ್ನ ಹೇಗೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ತೆಂಗು ಒಂದೇ ಸ್ಥಳದಲ್ಲಿ 40-50 ವರ್ಷ ಬೆಳೆಯುವಂತ ಬೆಳೆ ಅರ್ಥ ಮಾಡ್ಕೋಬೇಕು ನಾವು. ಒಂದೇ ಸ್ಥಳದಲ್ಲಿ ತೆಂಗು ಬೆಳೀತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಜಾಗದಲ್ಲಿ ಇರುವಂತಹ ಪೋಷಕಾಂಶಗಳು ಎಷ್ಟು ವರ್ಷ ಬೇಕಾಗಬಹುದು? ಅದಕ್ಕೆ ಏನು 2 ವರ್ಷ 3 ವರ್ಷ 4 ವರ್ಷ ಅದು ಪೋಷಕಾಂಶಗಳು ಸಿಗ್ಬಹುದು. ಅದಕ್ಕೆ 5ನೇ ವರ್ಷಕ್ಕೂ 6ನೇ ವರ್ಷಕ್ಕೂ ನಾವು ಮಿನಿಮಮ್ ಪೋಷಕಾಂಶಗಳನ್ನ ಕೊಡಬೇಕು. ಅದು ಸಾವಯವ ಆಗ್ಲಿ ರಾಸಾಯನಿಕ ಆಗ್ಲಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಕೊಡುವಂತದ್ದು ನಮ್ಮ ಜವಾಬ್ದಾರಿ. ನಾನು ಮೊದಲಿಗೆ ಏನಂತ ಹೇಳೋದು, ನಾವು ರಾಸಾಯನಿಕ ಕಡೆ ಹೋಗೋದೇ ಬೇಡ. ಮೊದಲು ನಾವು ತೆಂಗಿಗೆ ಸಾವಯವವಾಗಿ ನೈಸರ್ಗಿಕವಾಗಿ ಅದರಲ್ಲಿ ಬಿಡುವಂತಹ ತ್ಯಾಜ್ಯಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದ್ರೆ ಸಾಕು. ತೆಂಗಿಗೆ ಹೊರಗಡೆಯಿಂದ ರಾಸಾಯನಿಕ ಕೂಡ ಅವಶ್ಯಕತೆನೇ ಇಲ್ಲ. ನಾವು ಅದನ್ನ ಮಾಡ್ತಾ ಇಲ್ಲ. ಈಗ ತೆಂಗಿನ ತೋಟದಲ್ಲಿ ನಮ್ಗೆ ಏನು ಸಿಗ್ತದಲ್ಲ ಅದನ್ನ ಉಪಯೋಗ ಮಾಡ್ತಾ ಇಲ್ಲ ಸರಿಯಾಗಿ. ನಾವು ಅದನ್ನ ಉಪಯೋಗ ಮಾಡಿದ್ರೆ ಸಾಕು, ತೆಂಗಿ ಬೇರೆ ಕಡೆ ಅಂತ ಸಿಗುವಂತ ಅವಶ್ಯಕತೆ ಇಲ್ಲ. ಯಾಕೆ ಅವರು ಸಣ್ಣ ಉದಾಹರಣೆ ಕೊಡ್ತೀವಿ, ನಾವೆಲ್ಲ ಸಾಕಷ್ಟು ಹೋಟ್ಲುಗಳಿಗೆ ಹೋಗ್ತಾ ಇರ್ತೀವಿ, ಸಾಕಷ್ಟು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ರೋಡ್ ಬದಿನಲ್ಲಿ ನಾವು ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ರೋಡ್ ಬದಿನಲ್ಲಿ ಬೆಳೆದ ತೆಂಗಿನ ಗಿಡ, ಹೋಟೆಲ್ಗಳಲ್ಲಿ ಬೆಳೆದಿರುವ ತೆಂಗಿನ ಗಿಡ, ದೇವಸ್ಥಾನಗಳಲ್ಲಿ ಬೆಳೆದಿರುವ ತೆಂಗಿನ ಗಿಡಕ್ಕೆ ಖಂಡಿತವಾಗಿಯೂ ಯಾರು ಏನು ಗೊಬ್ಬರ ಹಾಕೋದಿಲ್ಲ, ಅವ್ರು ಮಾಡೋದಿಷ್ಟೇ, ಅದನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅವರು, ಅದಕ್ಕೆ ತೊಂದರೆ ಕೊಡೋದಿಲ್ಲ, ಅದಕ್ಕೆ ಹಂಗೆ ಬಿಟ್ಬಿಡ್ತಿದ್ದಾರೆ. ರೋಡ್ ಸೈಡ್ ಅಲ್ಲಿ ಒಂದು ಮರ ನೋಡ್ತೀರಿ ನೀವು, ಅದಕ್ಕೆ ಏನಾದ್ರು ಕೊಡ್ತಾರಾ? ಏನು ಕೊಡೋದಿಲ್ಲ. ಆದ್ರೆ ತೆಂಗಿನ ಮರ ಚೆನ್ನಾಗಿರೋದಿಲ್ವಾ? ಅದು ನೀವು ಅಬ್ಸರ್ವ್ ಮಾಡಿ, 90% ರೋಡ್ಸ್ ಅಲ್ಲಿರುವಂತ ಮರಗಳಿಗೆ 90% ಏನು ಡಿಸ್ಟರ್ಬ್ ಆಗದಿರುವಂತ ಮರಗಳಿಗೆ ಯಾವುದೇ ರೋಗ ಬಂದಿರೋದಿಲ್ಲ. ಕೀಟಗಳ ಬಾಧೆ ಎಲ್ಲದಕ್ಕೂ ಇರ್ತದೆ, ಅದು ಸಮಸ್ಯೆ ಇದೆ. ಬಟ್ ನಾನು ಹೇಳ್ತಾರದು ಇಂಪಾರ್ಟೆಂಟ್, ರೋಗ ಬಾಧೆ ಅಂತ ದೊಡ್ಡ ರೋಗ ಬಾಧೆ, ಮರಗಳು ಸಾಯುವಂತ ರೋಗ ಯಾವ್ದಕ್ಕೂ ಬರೋದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಮರಗಳನ್ನ ಸಾಯಿಸುವಂತ ಎರಡು ರೋಗ ಅಂತ ಹೇಳಿದ್ರೆ, ಒಂದು ಗ್ಯಾನೋಡರ್ಮ, ಇನ್ನೊಂದು ಸ್ಟೆಮ್ ಬ್ಲೀಡಿಂಗ್. ನೀವೆಲ್ಲ ಅಬ್ಸರ್ವ್ ಮಾಡಿ, ಎಲ್ಲಿ ನಾವು ಜಾಸ್ತಿ ಉಳುಮೆ ಮಾಡ್ತೀವಿ, ಎಲ್ಲಿ ನಾವು ಜಾಸ್ತಿ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಿ, ಕೆರೆ ಮಣ್ಣನ್ನ ಜಾಸ್ತಿ ಹಾಕ್ತೀವಿ, ಅಲ್ಲಿ ಈ ರೋಗ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ತೆಂಗು ಬಹಳ ಸುಲಭವಾಗಿ ಬೆಳೆಯುವಂತ ಬೆಳೆ, ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ, ಅದನ್ನ ಮಾಡ್ಕೊಳ್ಳೋದು ಬೇಡ. ನಾವು ಬಹಳ ಸುಲಭವಾಗಿ ಬೆಳೆಯೋಣ. ಅದ್ ಹೇಗೆ ಅಂತ ನಿಮ್ಗೆ ಒಂದ್ 10 ನಿಮಿಷ ನಾನು ವಿವರಣೆ ಕೊಟ್ಬಿಡ್ತೀನಿ. ಈಗ ತೆಂಗಿನಲ್ಲಿ ತೆಂಗಿನ ಗರಿ ಸಿಗ್ತದೆ ನಮ್ಗೆ, ಕಾಯಿ ಮೊಟ್ಟೆಗಳು ಸಿಗ್ತದೆ, ಕೊಬ್ಬರಿ ಮೊಟ್ಟೆಗಳು ಸಿಗ್ತದೆ, ಮತ್ತೆ ಬೇರೆ ಬೇರೆ ರೀತಿ ಇನ್ನೂ ಸಾಕಷ್ಟು ತ್ಯಾಜ್ಯಗಳು ಸಿಗ್ತದೆ ನಮ್ಗೆ. ಅದನ್ನ ಏನು ಮಾಡೋದ್ ಬೇಕಾಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ತೆಂಗನ್ನ ಉಳುಮೆ ಮಾಡೋ ಸಂದರ್ಭದಲ್ಲಿ ತೆಂಗಿನ ಬುಡದಿಂದ 8 ಅಡಿ ದೂರದ ಒಳಭಾಗದಲ್ಲಿ ಯಾವುದೇ ಕಾರಣಕ್ಕೂ ತೆಂಗಿನ ತೋಟವನ್ನು ಉಳುಮೆ ಮಾಡಬಾರದು, ಹಾಗೆ ಬಿಡ್ಬೇಕು. ಸುತ್ತಳತೆ ಹುಡ್ಬಿಡ್ಬೇಕು. ಇನ್ಫ್ಯಾಕ್ಟ್ ನಾವೇನ್ ಹೇಳ್ತೀವಿ ಅಧಿಕಾರಿಗಳಾಗಿ ವಿಜ್ಞಾನಿಗಳಾಗಿ ಅಂತ ಹೇಳಿದ್ರೆ, ನೀವು ತೆಂಗನ್ನ ಒಂದೇ ಬೆಳೆನ ಬೆಳೀತಾ ಇದ್ರೆ, ಅದನ್ನೇ ಬೆಳೀತಾ ಇದ್ರೆ, ಅಲ್ಲಿ ಯಾವ್ದು ತರಕಾರಿ ಬೆಳೆಯೋದಿಲ್ಲ, ಅಥವಾ ಜೋಳ ಬೆಳೆಯೋದಿಲ್ಲ, ಅಥವಾ ರಾಗಿ ಬೆಳೆಯೋದಿಲ್ಲ, ಬೇರೆ ಯಾವುದು ಬೆಳೆ ಬೆಳೆಯೋದಿಲ್ಲ ಅಂತ ಹೇಳಿದ್ರೆ, ನೀವು ಉಳುಮೆ ಮಾಡೋ ಅವಶ್ಯಕತೆನೇ ಇಲ್ಲ. ಆದ್ರೆ ಯಾಸಿಟೀಸ್ ಬಿಟ್ಬಿಡಿ. ಅದು ನಮ್ಗೆ ಕೇಳ್ತಾರೆ ಪ್ರಶ್ನೆಗಳನ್ನ, ಕಳೆ ಬೆಳೆದಲ್ಲಿ ಏನ್ ಮಾಡ್ಬೇಕು ನಾವು, ಕಳೆದ ಔಷಧಿ ಹೊಡಿಬೇಕಾ? ಖಂಡಿತವಾಗಿ ಕಳೆದ ಔಷಧಿ ಹೊಡಿಬಿಡಿ. ನಮ್ಮಲ್ಲಿ ಇಲಾಖೆ ಕಡೆಯಿಂದ ಸಬ್ಸಿಡಿ ಸಿಗ್ತದೆ, ಅದು ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ, ಸಬ್ಸಿಡಿ ಸಿಗ್ತದೆ. ಅದಕ್ಕೆ ಏನು ಕಳೆ ಕೊಚ್ಚುವ ಯಂತ್ರಗಳು ಸಿಗ್ತವೆ ಕೈಲಿ ಹಿಡ್ಕೊಂಡು ಹೋದ್ರೆ. ಟ್ಯಾಕ್ಟ್ರಿಗೆ ಆಗುವಂತ ಖರ್ಚಲ್ಲಿ 20% ಇದಕ್ಕೆ ಖರ್ಚಾಗೋದಿಲ್ಲ ಇದಕ್ಕೆ. ಸೊ ಇದನ್ನ ತಗೊಂಡು ನೀವು ಕಳೆ ಬೆಳೆದಾಗ ಇದನ್ನ ಒಂದ್ 2-3 ವರ್ಷಕ್ಕೊಂದು 4-5 ಬಾರಿ ಹಾಗೆ ಹೊಡೆದ್ರಾಯ್ತು, ಆ ಕಳೆನಲ್ಲೂ ಅಲ್ಲೇ ಕರಗಿ ಅದು ಗೊಬ್ಬರ ಆಗ್ತದೆ. ಮತ್ತೆ ತೆಂಗಿನ ಬೇರನ್ನ ನಾವು ಡಿಸ್ಟರ್ಬ್ ಮಾಡಿದಂಗಾಗೋದಿಲ್ಲ, ತೊಂದರೆ ಕೊಟ್ಟಂಗಾಗೋದಿಲ್ಲ, ಆವಾಗ ಅದು ತೆಂಗು ಚೆನ್ನಾಗಿ ಬೆಳೀತದೆ. ಅದಕ್ಕೆ ನಾನು ಹೇಳುವಂತದ್ದೇನು, ಆಯ್ತು ನಾವು ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ ಅಂತ ಹೇಳಿದ್ರೆ, ಖಂಡಿತವಾಗಿ ತೆಂಗಿಂದ ಒಂದು 4-5 ದೂರದಲ್ಲಿ ಏನು ಬೆಳೆಯಕ್ಕೆ ಹೋಗ್ಬಿಡಿ, ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ ಬೇರನ್ನ. ತರಕಾರಿ ಬೆಳಿತೀವಿ, ತೆಂಗು ಸುತ್ತ 4-5 ಅಡಿ ಬಿಟ್ಬಿಡಿ ಅದನ್ನ, ಏನು ಕಳ್ಕೊಳ್ಳೋದೇನಿಲ್ಲ ನಾವು ಅದರಲ್ಲಿ. ಆ ತೆಂಗಿನಲ್ಲಿ ಏನು ನಾವು ಆಕ್ಟಿವ್ ರೂಟ್ ಪ್ರದೇಶ ಅಂತ ಹೇಳ್ತೀವಿ, ಏನು ಬೇರುಗಳು ಇರ್ತಾವಲ್ಲ, ಬೇರುಗಳು ಆಕ್ಟಿವ್ ಅಂತ ಬೇರುಗಳು ತೆಂಗಿನ ಬುಡದಿಂದ ಒಂದು 3-4 ಅಡಿ ದೂರದಲ್ಲಿ ಇರ್ತಾವು. ಆಕ್ಟಿವ್ ರೂಟ್ ಬೇರುಗಳು ಅವೇನ್ ಮಾಡ್ತೇವೆ, ತೆಂಗಿಗೆ ಬೇಕಾದಂತ ನೀರು, ಗೊಬ್ಬರ, ಪೋಷಕಾಂಶಗಳು, ಗಾಳಿ ಇದನ್ನ ಈರಿ ತೆಂಗಿ ಕೊಡ್ತಾ ಇರ್ತವವು. ನಾವು ಪ್ರತಿ ಸಲ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಆ ಬೇರುಗಳು ಡಿಸ್ಟರ್ಬ್ ಆಗ್ತಾ ಇರ್ತವೆ, ಬೇರುಗಳು ಕೀಳ್ತಾ ಇರ್ತವೆ, ಅವಾಗ ತೆಂಗಿಗೆ ಬೇಕಾದಂತ ಪೋಷಕಾಂಶಗಳು, ಗೊಬ್ಬರಗಳು, ನೀರು ಸಿಗೋದಿಲ್ಲ, ಅವಾಗ ತೆಂಗು ವೀಕ ಆಗ್ತಾ ಬರ್ತದೆ. ನಾವು ಅನ್ಕೊಂಡಿದೀವಿ, ಓ ತೆಂಗಿನ ತೋಟ ನಾನು ಪ್ರತಿ ಸಲ ಉಳಿಸಿಬಿಡ್ತೀನಿ, ನಾನು ತೆಂಗಿನ ತೋಟ ಒಳ್ಳೆ ನಾನು ಶೇವ್ ಮಾಡಿದ ಮುಖ ಇಟ್ಟಿದ್ದೀನಲ್ಲ, ನನಗೆ ಚೆನ್ನಾಗಿ ಇಟ್ಬಿಟ್ಟಿದ್ದೀನಿ ನಾನು, ನನ್ನ ತೋಟ ಬಹಳ ಹೊಳಿತಾ ಇದೆ, ಓ ನನ್ನ ಮರಗಳು ಬಹಳ ಚೆನ್ನಾಗಿ ಬಿಡ್ತವೆ ಅಂತ, ಖಂಡಿತ ಇಲ್ಲ, ಅದು ತಪ್ಪದು. ನಾವು ಅದನ್ನ ಮೊದಲು ಬಿಡ್ಬೇಕು. ಅದನ್ನ ತೆಂಗಿನ ತೋಟ ನೀವು ಕಸ ಇಟ್ಕೊಳ್ಳಿ ಅಂತ ಹೇಳೋದಿಲ್ಲ ನಾನು, ಆ ತೆಂಗಿನ ತೋಟ ಹೇಗ್ ಬೇಕಾಗಿ ಇಟ್ಕೊಳ್ಳಿ ಅಂತ ಹೇಳೋದಿಲ್ಲ. ತೆಂಗಿನ ತೋಟದ ಕಳೆ ಬೆಳೆದ್ರೆ ನೋಡ್ಕೊಳ್ಳಿ, ಆದ್ರೆ ತೆಂಗಿನ ತೋಟವನ್ನ ಬೇರೆಗೆ ಡಿಸ್ಟರ್ಬ್ ಆಗ್ ಮಾಡಿ ನಾನು ಒಂದೇ ಹೇಳ್ತೇನೆ ನಿಮಿಷ ನಿಮ್ಗೆ, ತೆಂಗಿನ ಬೇರನ್ನ ಡಿಸ್ಟರ್ಬ್ ಮಾಡ್ಬೇಡಿ ನೀವು. ಆದ್ರೆ ಏನ್ ಬೇಕಾದ್ರೂ ಮಾಡಿ ನೀವು, ಆ ಕಡೆ ಈ ಕಡೆ ಉಳುಮೆ ಮಾಡ್ಕೊಳ್ಳಿ, ಉಳುಮೆ ಮಾಡ್ಬೇಡಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಉಳುಮೆ ಮಾಡ್ಬೇಡಿ ಅಂತ ಹೇಳಿದ್ರೆ ನಮ್ಮ ತುಂಬಾ ಜನ ಬೈಕೊಳ್ತಾರೆ, ಇವನೇನೋ ಅಧಿಕಾರಿಯಾಗಿ ಬಂದ್ಬಿಟ್ಟು ಕುಳಿತ್ಕೊಬಿಟ್ಟು ಉಳುಮೆ ಮಾಡ್ಬೇಡಿ ಅಂತ ಹೇಳ್ತಾವನೆ ಅಂತ. ಖಂಡಿತ ಮಾಡಿ, ಉಳುಮೆ ಮಾಡದಾದ್ರೂ ಮಾಡಿ, ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಏನು ಬೆಳೆದ್ರೆ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಯ್ತು ಉಳುಮೆ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಿದಿರಿ ಅಂತ ಹೇಳಿದ್ರೆ 4-5 ಅಡಿ ದೂರ ಬಿಟ್ಟು ಬೆಳಿರಿ. ಅಕಸ್ಮಾತ್ ಇಲ್ಲ ನಾನು ಏನು ಬೆಳಿತೇ ಇಲ್ಲ ಆದ್ರೂ ಉಳುಮೆ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿನ್ನು ಕಾಣಿಸ 8 ಅಡಿ ದೂರದಲ್ಲಿ ಏನು ಮಾಡಕ್ ಹೋಗ್ಬೇಡಿ. ಏನ್ ಮಾಡಿ ನೀವು 8 ಅಡಿ ದೂರ ಯಾಸಿಟೀಸ್ ಬಿಡಿ. ವರ್ಷಕ್ಕೆ 1 ಬಾರಿ 2 ಬಾರಿ ನಾವು ರೈತರುಗಳು ನಾವು ತೆಂಗಿನ ಬಿಡವನ್ನ ಕೆತ್ತಿ ವರ್ಷಕ್ಕೆ 1 ಬಾರಿ 2 ಬಾರಿ ಗುದ್ದಲ್ ಕೆತ್ತಿ. ಹಿಂದೆ ನಾವೆಲ್ಲ ಗುದ್ದಲ್ ಕೆತ್ತಿ ಪಾತಿ ಮಾಡ್ತಾ ಇದ್ದೋ, ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ನಾವೀಗ. ಗುದ್ದಲ್ ಕೆತ್ತಿ ಪಾತಿ ಮಾಡಿ, ಅಥವಾ ಅದು ಬೇಡ ಅಂತ ಹೇಳಿದ್ರೆ ನಮ್ಮಲ್ಲಿಗ ಮಿನಿ ಟಿಲ್ಲರ್ಗಳು ಸಿಗ್ತವೆ, ಮಿನಿ ರೋಟರ್ಗಳು ಸಿಗ್ತವೆ ಸಬ್ಸಿಡಿಂದ ಅಂತಂದು ಅದನ್ನ ಮಾಡಿ, ಅದನ್ನ ಮಾಡಿ ಆದ್ಮೇಲೆ ತೆಂಗಿನ ಗರಿಗಳನ್ನ ಪುಡಿ ಮಾಡಿ ಅಲ್ಲೇ ಹಾಕಿ, ಬುಡದಲ್ಲೇ ಹಾಕಿ, ತೆಂಗಿನ ಕಾಯಿ ಮೊಟ್ಟೆಗಳನ್ನ ಪುಡಿ ಮಾಡಿ ಬುಡದಲ್ಲೇ ಹಾಕಿ, ಮತ್ತೆ ವರ್ಷಕ್ಕೆ 2 ಬಾರಿ ಹಸಿರೆಲೆ ಬೀಜದ ಗಿಡಗಳನ್ನ ಬೆಳೀರಿ ಅಲ್ಲಿ. ಉದಾಹರಣೆಗೆ ಹುರುಳಿ, ಡಯಂಚ, ಹಲಸಂದೆ, ಅವ್ರೆ, ತೊಗ್ರಿ, ಯಾವ್ದಾರ ಬೆಳೀರಿ, ನೀವು ಬೆಳೀರಿ, ಅದನ್ನ ಕೊಚ್ಚಿ ಅಲ್ಲೇ ಹಾಕಿ. ಅದನ್ನ ನಮ್ಮ ತ್ಯಾಜ್ಯಗಳನ್ನ ನಾವು ಅಲ್ಲೇ ಉಪಯೋಗ ಮಾಡೋದ್ ಕಲ್ತ್ಕೊಬಿಟ್ರೆ, ಪ್ರತಿ ನಿತ್ಯ ನಾವೊಂದ್ 2 ಗಂಟೆ ನಮ್ಮ ತೋಟಕ್ಕೆ ನಮ್ಮ ಸಮಯವನ್ನ ಮೀಸಲಿಟ್ಟು ಈ ಕ್ರಮಗಳನ್ನ ಅನುಸರಿಸಿದೆ ಆದ್ರೆ ತ್ಯಾಜ್ಯ ನಿರ್ವಹಣೆ ತೆಂಗಿನ ಬೆಳೆನಲ್ಲಿ ರೋಗ ಕೀಟ ನಿರ್ವಹಣೆಗೆ ಮತ್ತೆ ಇಳುವರಿಯನ್ನ ಯಥೇಚ್ಛವಾಗಿ ಅಥವಾ ನಾವೇನು ಸರಾಸರಿ ಪಡಿತಾ ಇದೀವಲ್ಲ 80-100 ಕಾಯಿ ಪಡಲಿಕ್ಕೆ ಬಹಳ ಉಪಯೋಗ. ಆ ನಿಟ್ಟಲ್ಲಿ ನಾವೆಲ್ಲ ತೆಂಗಿನ ತೋಟದಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಆ ನಿಟ್ಟಿನಲ್ಲಿ ನಾವು ರೈತರಿಗೆ ಮನವಿ ಮಾಡ್ತಾ ಇದ್ದೇನೆ, ತಮ್ಗಿನ್ನೂ ಹೆಚ್ಚಿಗೆ ಮಾಹಿತಿ ಅಂದ್ರೆ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ತಾವು ತ್ಯಾಜ್ಯವನ್ನ ಅಲ್ಲೇ ಉಪಯೋಗ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೇನೆ ನಾನು. ತಾವಾಗ್ಲೇ ಹೇಳಿದ್ರಿ ತೆಂಗಿಗೆ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು, ಬೆಲೆ ಹೆಚ್ಚಾಗಿದೆ ಅದೇ ಒಂದು ಸಂದರ್ಭದಲ್ಲಿ ಇಳುವರಿ ಬಹಳ ಕುಂಠಿತವಾಗಿದೆ ಅಂತ ಹೇಳಿ. ಈ ಇಳುವರಿ ಕುಂಠಿತ ಆಗ್ಲಿಕ್ಕೆ ಏನು ಕಾರಣ, ಇಳುವರಿಯನ್ನ ಸದ್ಯದಲ್ಲಿ ಹೇಗೆ ಹೆಚ್ಚಳವನ್ನ ಮಾಡಿಕೊಳ್ಳಬಹುದು ನಮ್ಮ ಕೃಷಿಕರು? ಹೌದು, ನಾನು ಮೊದಲೇ ಹೇಳಿದೆ ತೆಂಗು ಒಂದೇ ಸ್ಥಳದಲ್ಲಿ ಬೆಳೆಯುವಂತ ಬೆಳೆ. ನಾವು ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಅದರಲ್ಲಿ ಮೊದಲನೇ ಅಂಶ ತ್ಯಾಜ್ಯ ನಿರ್ವಹಣೆ ಮಾಡುವಂಥದ್ದು. ನಾವು ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿಯೂ ನಾವು ಹಸಿರಲ್ಲೇ ಗೊಬ್ಬರಗಳನ್ನ ಬೆಳೆದರೆ ಅದಕ್ಕೆ ಬೇಕಾದಂತಹ ಸಾರಜನಕ, ಅದಕ್ಕೆ ಬೇಕಾದಂತಹ ರಂಜಕ, ಅದಕ್ಕೆ ಬೇಕಾದಂತಹ ಪೊಟಾಶ್ ಅಲ್ಲೇ ಸಿಗುತ್ತೆ. ಅದಕ್ಕೆ ಅಥವಾ ನಾವು ತೆಂಗಿನ ಗರಿಗಳನ್ನ ತೆಂಗಿನ ಕಾಯಿ ಮೊಟ್ಟೆಗಳನ್ನ ಪುಡಿ ಮಾಡಿ ಹಾಕಿದ್ದೆ ಆದ್ರೆ ಅದಕ್ಕೆ ಬೇಕಾದಂತಹ ಪೊಟಾಶ್ ಆ ಅಂಶದಲ್ಲೇ ಸಿಗುತ್ತೆ ಅದಕ್ಕೆ. ಸೊ ಆ ನಿಟ್ಟಿನಲ್ಲಿ ಅವರು ಮುಖ್ಯ ಅಂಶ ತ್ಯಾಜ್ಯ ನಿರ್ವಹಣೆ ಮಾಡಲಿ. ಆಯ್ತು, ತ್ಯಾಜ್ಯ ನಿರ್ವಹಣೆ ಮಾಡಿದ್ರು ನಮ್ಗೆ ಇಳುವರಿ ಜಾಸ್ತಿ ಆಗ ಇಲ್ಲ ಅಂತ ಹೇಳಿದ್ರೆ ಆಗ ಪೋಷಕಾಂಶಗಳು, ರಾಸಾಯನಿಕ ಪೋಷಕಾಂಶಗಳು ಯಾವುದು, ಯಾವುದಾದ್ರೂ ಮಿಕ್ಸ್ ಫರ್ಟಿಲೈಸರ್ ಇದೆಯಲ್ಲ, 94 ಆಗ್ಬಹುದು, 19 19 19, 17 17 17, 15 15 15, ಇದನ್ನ. ಯಾಕೆಂದ್ರೆ ನಾವು ಇಂಡಿವಿಜುವಲ್ ಗೊಬ್ಬರಗಳನ್ನ ಹಾಕ್ಲಿಕ್ಕೆ ಹೋದ್ರೆ ಸಾರಜನಕ ರಂಜಕ ಪೊಟಾಶ್ ಅನ್ನ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಹೋದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಹುದು. ಅದಕ್ಕೆ ನಾವೇನ್ ಶಿಫಾರಸ್ ಮಾಡ್ತೀವಿ, ವಯಸ್ಸಿಗೆ ಅನುಗುಣವಾಗಿ ಯಾವ್ದಾದ್ರು ಒಂದು ಈ ಪೋಷಕಾಂಶಗಳನ್ನ 19 19 17 17 15 15 ರೀತಿಯ ಗೊಬ್ಬರಗಳನ್ನ ಅವರು ಮರಕ್ಕೆ ವರ್ಷಕ್ಕೆ 2 ಬಾರಿ, ಒಂದು ಬಾರಿಗೆ ಒಂದು 150 ಅರ್ಧ ಕೆಜಿ ಅಷ್ಟು ವಯಸ್ಸಿಗೆ ಅನುಗುಣವಾಗಿ. ಅದೇನು ಇನ್ನು ಫಲ ಬಿಡ್ತಾ ಇಲ್ಲ ಅಂದ್ರೆ ಈ ಗೊಬ್ಬರ ಹಾಕೋದ್ ಬೇಕಾಗಿಲ್ಲ ಅವರು. ಖಂಡಿತವಾಗಿ ತ್ಯಾಜ್ಯ ನಿರ್ವಹಣೆ ಮಾಡಿ ಹಸಿರು ಬೀಜಗಳನ್ನ ಬೆಳ್ಕೊಂಡ್ರೆ ಸಾಕು. ಫಲ ಬಿಡ ಮರಗಳಿಗೆ ಅಂದ್ರೆ 8 ವರ್ಷಗಳ ನಂತರ ಇವರು ಈ ಗೊಬ್ಬರಗಳನ್ನ ಸುಮಾರು 150 ಗ್ರಾಂನಿಂದ ಅರ್ಧ ಕೆಜಿವರೆಗೆ ವರ್ಷಕ್ಕೆ 2 ಬಾರಿ ಗಿಡಗಳಿಗೆ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ, ಅದಕ್ಕೆ ಬೇಕಾದ್ರೆ ಈ ರೀತಿ ಗೊಬ್ಬರಗಳಿಗೆ 1 ಚೀಲ ಪೊಟ್ಯಾಶ್ನ ಮಿಕ್ಸ್ ಮಾಡಿ ಅವರು ಈ ಪ್ರಮಾಣದಲ್ಲಿ ಹಾಕಿದ್ದೆ ಅಷ್ಟೇ ಹಾಕೋ, ಏನದೇನು ಜಾಸ್ತಿ ನಾವು ಅದನ್ನ ತಿಳ್ಕೊಳ್ಳೋದು ಬೇಕಾಗಿಲ್ಲ. 150 ರಿಂದ 1/2 ಕೆಜಿ ವಯಸ್ಸಿಗನುಗುಣವಾಗಿ ಕೊಟ್ರೆ ಸಾಕು. ಅವರು ವರ್ಷಕ್ಕೆ 2 ಬಾರಿ ಕೊಡ್ಬೇಕು, ಒಂದೇ ಬಾರಿ ಕೊಡಕ್ ಹೋಗ್ಬೇಡಿ. ಯಾರೋ 1 ಕೆಜಿ ಒಂದೇ ಬಾರಿ ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ 1 ಕೆಜಿ ಒಂದೇ ಬಾರಿ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ ಮರಕ್ಕೊಂದು ಶಕ್ತಿ ಇರ್ತದೆ. ಅದು ಈಗ ನಾನು ಹೆಂಗೆ ಒಂದು ಟೈಮ್ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತೀನಿ ಅವಾಗೆ, ಅದಕ್ಕೂ ಅಷ್ಟೇ ಒಂದು ಟೈಮ್ ಎಷ್ಟು ಬೇಕು ಅಷ್ಟೇ ಊಟ ಮಾಡೋದು, ಅಷ್ಟೇ ಗೊಬ್ಬರಗಳನ್ನ ತಗೊಳ್ಳೋದು. ನಾವು ಜಾಸ್ತಿ ಕೊಟ್ಟು ಅಂತ ಜಾಸ್ತಿ ತಗೊಳ್ಳೋದಿಲ್ಲ. ಅದು ಜಾಸ್ತಿ ಕೊಟ್ಟಾಗ ಏನಾಗ್ತದೆ, ಮಣ್ಣಲ್ಲೆಲ್ಲ ಕರಗಿ ಹೋಗ್ತದೆ ಅದು. ಅದಕ್ಕೆ ಏನ್ ಮಾಡಬೇಕು, ವರ್ಷಕ್ಕೆ 2 ಬಾರಿ ಕೊಟ್ಟರೆ ಬಹಳ ಒಳ್ಳೇದು. ಯಾವ ಸಂದರ್ಭದಲ್ಲಿ ಕೂಡ ಅದಕ್ಕೆ ಈಗ ಉದಾಹರಣೆಗೆ ಮುಂಗಾರು ಇನ್ನೇನು ಪ್ರಾರಂಭ ಆಗ್ತದೆ ಅಥವಾ ಮುಂಗಾರು ಪ್ರಾರಂಭ ಆಗಿದೆ, ನಮ್ಮ ಕಡೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಲ್ಲ, ಮುಂಗಾರು ಪ್ರಾರಂಭ ಆದ್ಮೇಲೆ ಒಂದ್ಸಲ, ಮುಂಗಾರು ಮುಗಿದ್ಮೇಲೆ ಒಂದ್ಸಲ, 2 ಸಲ ಕೊಡಬೇಕಾಗ್ತದೆ. ಜೂನ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ತಿಂಗಳ ಗೊಬ್ಬರಗಳನ್ನ ಕೊಟ್ರೆ ಸಾಕು, ಬಹಳ ಉಪಯೋಗ. ನಾನು ರೈತರಿಗೆ ಮನವಿ ಮಾಡೋದು ಅಂತ ಹೇಳಿದ್ರೆ ಗೊಬ್ಬರಗಳು 2ನೇ ಹಂತ, ನೀವು ಹಂತಕ್ಕೆ ಹೋಗೋದೇ ಬೇಡ. ಮೊದಲನೇ ಹಂತಲ್ಲಿ ನಮ್ಮ ತೋಟವನ್ನ ತ್ಯಾಜ್ಯ ನಿರ್ವಹಣೆ ಮಾಡಿದ್ರೆ, ಮತ್ತೆ ಕಲ್ಟಿವೇಷನ್ ಪ್ರಾಕ್ಟೀಸ್ ಹೇಳ್ತೀನಿ, ಬಹಳ ಮುಖ್ಯ ಕಲ್ಟಿವೇಷನ್ ಪ್ರಾಕ್ಟೀಸ್ ಹೇಳ್ತೀನಿ, ಅದನ್ನ ನೀವು ಸರಿಯಾಗಿ ಮಾಡಿದ್ದೆ ಆದ್ರೆ ನಾವು ರಾಸಾಯನಿಕ ಗೊಬ್ಬರಕ್ಕೆ ಅವಶ್ಯಕತೆ ತುಂಬಾ ಕಡಿಮೆ. ಇದಕ್ಕೆ ನಾವು ಈ ತ್ಯಾಜ್ಯ ನಿರ್ವಹಣೆ ಮತ್ತೆ ನಮ್ಮ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಸಾಕು, ನಾವು ತೆಂಗಿನಲ್ಲಿ ಒಳ್ಳೆ ಇಳುವರಿ ಪಡಲಿಕ್ಕೆ ಅವಕಾಶ ಇದೆ. ಈಗ ಏನ್ ತಾವ್ ಹೇಳಿದ್ರಿ, ವಯಸ್ಸಿಗೆ ಅನುಗುಣವಾಗಿ 150 ಗ್ರಾಂನಿಂದ 1/2 ಕೆಜಿ ವರೆಗೂ ಗೊಬ್ಬರ ಕೊಡಬಹುದು ಅಂತ ಹೇಳಿ, ಒಂದೇ ಜಾಗದಲ್ಲಿ ಕೊಡ ಅಂತ ಸೂಕ್ತನ ಅಥವಾ ಸುತ್ತಲೂ ಕೊಡಬೇಕು? ಗೊಬ್ಬರ ನೀಡಬೇಕಾದ್ರೆ ಯಾವತ್ತು 4 ದಿಕ್ಕಿಗೆ ಸಮ ಪ್ರಮಾಣದಲ್ಲಿ ನೀಡಿದ್ರೆ ಒಳ್ಳೇದು. 4 ದಿಕ್ಕಿನಲ್ಲಿ ಹೆಂಗ್ ನೀಡಬೇಕು ಅಂತ ಹೇಳಿದ್ರೆ ಅದು ಏನು ಅತಿ ಸುಲಭ, ಪೂರ್ವ ದಿಕ್ಕಿನಲ್ಲಿ ಅಂದ್ರೆ 4 ದಿಕ್ಕು ಅಂತ ಸುಮ್ನೆ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿ ಅವರಿಗೆ ಸುಲಭವಾಗಿ 4 ದಿಕ್ಕು 4 ಕಡೆ. ಒಂದ್ ಕಡೆ ಗೊಬ್ಬರ ನೀಡಬೇಕಾದ್ರೆ ಒಂದ್ 2 ಗುದ್ಲಿದಯ ಮಣ್ಣು ತೆಗಿಬೇಕು ಫಸ್ಟ್, ಅಲ್ಲಿಗೆ ಗೊಬ್ಬರ ಹಾಕ್ಬೇಕು, ಮಣ್ಣು ಮುಚ್ಚಬೇಕು, ಅಷ್ಟೇ ಮಾಡೋದು. 2 ಗುದ್ದಿದ್ದಾಗ ಮಣ್ಣು ತೆಗೆಯೋದು, ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು, 4 ಕಡೆ ರೀತಿ ಮಾಡಿದ್ರೆ ಸಾಕು, ಅವರು ಬಹಳ ಉಪಯೋಗ, ಬಹಳ ಅನುಕೂಲ ಆಗ್ತದೆ. ಮುಖ್ಯವಾಗಿ ತಾವು ಹೇಳಿದಾಗೆ ಮೊದಲು ಬೇಸಾಯ ಕ್ರಮಗಳ ಬಗ್ಗೆ ಗಮನ ಕೊಡೋಣ. ನಾವೀಗ ತೆಂಗು ಬಹಳ ಸುಲಭವಾಗಿ ಬೆಳೆಯುವಂತ ಬೆಳೆ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಅದಕ್ಕೆ ಬೇಕಾದಂತಹ ಮಣ್ಣು ಅಂತ ಹೇಳಿದ್ರೆ ಅದಕ್ಕೆ ಮರಳು ಮಿಶ್ರಿತ ಮಣ್ಣು ಬಹಳ ಒಳ್ಳೇದು ಅದಕ್ಕೆ. ಯಾಕಂದ್ರೆ ತೆಂಗಿನಲ್ಲಿ ಬೇರಿನ ರೀತಿ ಇದೆಯಲ್ಲ, ಅದು ಬೇರಿನ ರೀತಿ ಆ ರೀತಿನೇ ಇದೆ. ಅದು ಏನು ನಾವು ಹೇಳ್ತೀವಿ, ಅದು ಟ್ಯಾಪ್ ರೂಟ್ ಸಿಸ್ಟಮ್, ಫೈಬರ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಫೈಬರ್ ರೂಟ್ ಸಿಸ್ಟಮ್, ಅದಕ್ಕೆ ಒಂದೇ ಬೇರಿಲ್ಲ, ಎಲ್ಲ ಕಡೆಯಲ್ಲಿ ಬೇರೆ ಅಳ್ಕೊಂಡು ಇರ್ತದೆ. ಈ ತಾಯಿ ಬೇರು ಇರೋದಿಲ್ಲ ಇದಕ್ಕೆ, ಬೇರೆ ಮರಗಳ ತಾಯಿ ಬೇರು ಇರ್ತದೆ. ತಾಯಿ ಬಂದು ಒಂದೇ ಬೇರು ಕೆಳಗಡೆ ಹೋಗ್ತಾ ಇರ್ತದೆ, ಸುತ್ತ ಸಣ್ಣ ಬೇರುಗಳು ಬರ್ತಾ ಇರ್ತವೆ. ಇದು ಫೈಬ್ರಸ್ ರೂಟ್ ಸಿಸ್ಟಮ್, ಬೇರುಗಳು ಅಲ್ಲಲ್ಲೇ ಹರಡ್ಕೊಂಡು ಇರ್ತವೆ. ಇವು ನಮ್ಮ ತಲೆ ಕೂದಲು ಹೇಗೆ ಅಲ್ಲಲ್ಲೇ ಉಟ್ಕೊಂಡಿರ್ತವಲ್ಲ, ಹಂಗೆ ಬೇರುಗಳು ಹರಡ್ಕೊಂಡು ಇರ್ತವ. ಆ ಸಂದರ್ಭದಲ್ಲಿ ಏನಾಗ್ತದೆ, ಬೇರುಗಳು ಅರಳುಗಳಕ್ಕೆ ಈಸಿಯಾಗಿ ಬೇರುಗಳು ಬೆಳೆಯೋದಕ್ಕೆ ಈಸಿ ಆಗುವಂತ ಮಣ್ಣು ಅಂತ ಹೇಳಿದ್ರೆ ಮರಳು ಮಿಶ್ರಿತ ಮಣ್ಣು. ನಾವು ರೈತರು ಅರ್ಥ ಮಾಡ್ಕೋಬೇಕಾಗಿದ್ದು ಮಣ್ಣಿನ ರೀತಿ, ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ತುಮಕೂರು ಆಗ್ಬೋದು, ಈ ಕಡೆ ಚಿಕ್ಕಮಗಳೂರು ಆಗ್ಬೋದು, ಮರಳು ಮಿಶ್ರಿತ ಕೆಂಪು ಮಣ್ಣು ನಮ್ಮಲ್ಲಿರುವಂತದ್ದು. ನಮ್ಮಲ್ಲಿ ಹಂಗಾಗಿ ತೆಂಗು ಚೆನ್ನಾಗಿ ಬರ್ತದೆ. ಉದಾಹರಣೆಗೆ ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಕಪ್ಪು ಮಣ್ಣು, ಗೋಲ್ಡ್ ಮಣ್ಣು ಜಾಸ್ತಿ. ಅಲ್ಲಿ ನಮ್ಮ ಗೋಲ್ಡ್ ಮಣ್ಣು ತುಂಬಾ ಕಡಿಮೆ, ಯಾವ್ದೋ ಗದ್ದೆ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಗೋಲ್ಡ್ ಮಣ್ಣು ನೋಡಬಹುದು ನಾವು. ಬಟ್ ಆದ್ರೆ ನಮ್ಮ ಹೊಲ ಜಮೀನು ಎಲ್ಲಿ ತೆಂಗು ಬೆಳಿತೀವಿ ಅಲ್ಲೆಲ್ಲ ಕೆಂಪು ಮಣ್ಣೆ ಚೆನ್ನಾಗಿ ಸಿಗ್ತದೆ ನಮ್ಗೆ. ಯಾವುದೇ ಕಾರಣಕ್ಕೂ ಮಣ್ಣನ್ನು ಡಿಸ್ಟರ್ಬ್ ಮಾಡಬೇಡಿ. ಮಣ್ಣು ಡಿಸ್ಟರ್ಬ್ ಮಾಡೋದಂದ್ರೇನು, ನಮ್ ಕಡೆ ಎಲ್ಲ ಕೆರೆ ಮಣ್ಣು ಸಿಕ್ಬಿಡ್ತದೆ ಅವ್ರಿಗೆ. ಕೆರೆನಲ್ಲಿ ಗೋಲ್ಡ್ ಮಣ್ಣು, ಅದು ಬೇರೆ ಮಣ್ಣು ತಂದಾಕ್ಲಿ ಬೇಕಾರೆ, ಕೆರೆನಲ್ಲಿ ಮರಳ ಮಣ್ಣು ಸಿಕ್ಕಿದ್ರೆ ತಂದಾಕ್ಲಿ ಅವರು, ನಮ್ಗೇನು ಅಭ್ಯಂತರ ಇಲ್ಲ. ಕೆರೆನಲ್ಲಿ ಆಗ್ತದೆ ಗೋಲ್ಡ್ ಮಣ್ಣು ರಾಶಿ ಆಗಿರ್ತದೆ, ಅದು ವರ್ಷ ಪೂರ್ತಿ ರಾಶಿ ಆಗಿರ್ತದೆ. ಅದನ್ನ ತಂದು ಏನ್ ಮಾಡ್ತಾರೆ, ತೆಂಗಿನ ಬುಡಕ್ಕೆ ಲಾಟ್ ಹಾಕ್ಬಿಡ್ತಾರೆ, ಅರ್ಧ ಅಡಿ ಮುಕ್ಕಾಲು ಅಡಿಗೆ ಇಡೀ ಹೊಲಕ್ಕೆ ಹರಡಿಬಿಡ್ತಾರೆ ಅದು. ಅವಾಗ ಏನಾಗ್ತದೆ, ಮಣ್ಣಿನ ಲಕ್ಷಣವೇ ಚೇಂಜ್ ಆಗಿ ಹೋಗ್ತದೆ. ಅದು ನಮಗೆ ಬೇಕಾಗಿರೋದು ಮರಳು ಮಿಶ್ರಿತ ಕೆಂಪು ಮಣ್ಣು, ಇದು ಹೋಗ್ತದೆ ಫುಲ್ಲು ಗೋಲ್ಡ್ ಮಣ್ಣು ಆಗಿಬಿಡ್ತದೆ, ಕೆರೆ ಮಣ್ಣು ಆಗ್ತದೆ. ಆ ಗೋಲ್ಡ್ ಮಣ್ಣು ಕಪ್ಪು ಮಣ್ಣು ಇದೆಯಲ್ಲ, ತೆಂಗಿಗೆ ಮೊದಲನೇ ಶತ್ರು. ಅದು ಬೇರು ಮೊದಲೇ ಫೈಬ್ರಸ್ ರೂಟ್ ಸಿಸ್ಟಮ್ ನಮ್ದು, ಆ ಮಣ್ಣು ಗಟ್ಟಿ ಆಗ್ತದೆ. ಅದು ಆ ಮಣ್ಣು ಗಟ್ಟಿ ಆಗೋದ್ರಿಂದ ಬೇರು ಬೆಳಲಿಕ್ಕೆ ಅವಕಾಶ ಆಗೋದಿಲ್ಲ, ಬೇರು ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗೋದಿಲ್ಲ, ಬೇರು ತಾವು ಹೇಳಿದಂಗೆ ಮುಂದಕ್ಕೆ ಹೋಗಕ್ಕೆ ಅವಕಾಶ ಆಗೋದಿಲ್ಲ, ಬೇರು ಹಿಡಿದಿಟ್ಕೊಬಿಡ್ತದೆ. ಅದು ಅಲ್ಲೇ ಸ್ಟಾರ್ಟ್ ಆಗ್ತದೆ ನಮ್ ತೆಂಗಿಗೆ, ಬೇರಿನ ಬೆಳವಣಿಗೆ ಆಗೋದಿಲ್ಲ. ಹೆಂಗ ಹೇಳ್ತಾರಲ್ಲ, ನಮ್ ಕಡೆ ಇವನೇನು ಒಳ್ಳೆ ಜೂಗ್ರು ಬಿದ್ದಂಗ ಆಗೇನಲ್ಲ, ಇವನು ಒಳ್ಳೆ ಕೊಟ್ರು ಬೆಳೆದು ಕೊಟ್ರು ಬೆಳೆದು ಅಂತಾರಲ್ಲ, ಹಂಗೆ ನಮಗೆ ಗೊತ್ತಾಗೋದಿಲ್ಲ. ಅದು ನಮಗೆ ಖಂಡಿತವಾಗಿ ನಾಲ್ಕೈದು ವರ್ಷ ಏನು ಗೊತ್ತಾಗೋದಿಲ್ಲ. ಅದು ತೆಂಗು ಹೇಗೋ ಅದನ್ನ ಕಾಪಾಡ್ಕೊಳ್ತಾ ಇರ್ತದೆ, ಅದು ನಾಲ್ಕೈದು ವರ್ಷ ಅಂದ್ರೆ ಸ್ಟಾರ್ಟ್ ಮಾಡ್ತದೆ. ಅದು ನಮಗೆ ತೋರ್ಪಡಿಸೋದಕ್ಕೆ ನನಗೆ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ನಾಲ್ಕೈದು ವರ್ಷ ಸ್ಟಾರ್ಟ್ ಆಗ್ತದೆ. ಅದು ಸೊ ಅದರಿಂದ ಗೋಲ್ಡ್ ಮಣ್ಣು ಒಡಿಬೇಡಿ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಒಡಿಲೇಬೇಕು. ಹೆಂಗೆ ಅಂತ ಹೇಳಿದ್ರೆ, ಊಟಕ್ಕೆ ಉಂಪನ್ಕಾಯಿ ಇದ್ದಂಗೆ ಇರಬೇಕದು, ಏನು ಒಂದ್ ಮರಕ್ಕೆ ಎರಡು ಬುಟ್ಟಿ ಅಷ್ಟೇ, ಮೂರು ಬುಟ್ಟಿ ಹಾಕ್ಲಿ ಅವರು. ಗೋಲ್ಡ್ ಮಣ್ಣು ಏನು ಕೆಟ್ಟದ್ದೇನಲ್ಲ, ಅದು ಅದು ಒಳ್ಳೆ ಮಣ್ಣು. ಮರಕ್ಕೆ ಎರಡು ಬುಟ್ಟಿ ಮೂರು ಬುಟ್ಟಿ ನಾವು ಹೆಂಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅದನ್ನ, ಆಗ ಅಟ್ ಲೀಸ್ಟ್ ಮಣ್ಣ ಜೊತೆ ಮಿಕ್ಸ್ ಆಗ್ತದ, ಅದು ಮೂರು ನಾಲ್ಕು ವರ್ಷದೊಳಗೆ ಅದನ್ನು ಮರಳಾಗೆ ಕನ್ವರ್ಟ್ ಆಗಿಬಿಡ್ತದ. ಅದು ಯಾವಾಗ ನಾವು ಜಾಸ್ತಿ ಆಗ್ತೀವಿ ಅದು ನಮಗೆ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ ಕೆರೆ ಮಣ್ಣು ಹೊಡಿತಾರೆ ರೈತರುಗಳು, ಎಸ್ಪೆಷಲಿ ಗೋಲ್ಡ್ ಮಣ್ಣು. ಬೇರೆ ಮಣ್ಣು ಯಾವ್ದಾರ ಹೊಡಿಲಿ, ಬೇಕಾದ್ರೆ ಕೆಂಪು ಮಣ್ಣು, ನುರುಜ್ ಮಣ್ಣು ಹೊಡಿಲಿ, ಮರಳ ಮಣ್ಣು ಕೊಡ್ಲಿ, ಗಿಡಗಳಿಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಗೋಲ್ಡ್ ಮಣ್ಣು ಯಾರು ಹೊಡಿತಾರೆ, ನಾನು ಮನವಿ ಮಾಡ್ಕೊಳ್ಳೋದು ತುಂಬಾ ನಮ್ಮ ಜಿಲ್ಲೆನಲ್ಲಿ ನಮ್ಮ ತೋಟಗಳು ಇವತ್ತು ಈ ರೀತಿ ಬಂದಿದೆ ಅಂತ ಹೇಳಿದ್ರೆ ಈ ಕೆರೆ ಗೋಲ್ಡ್ ಮಣ್ಣೇ ಕಾರಣ. ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ, ಗೋಲ್ಡ್ ಮಣ್ಣು ಹೊಡಿಬೇಕಾದ್ರೆ ನಮ್ಮ ಊಟಕ್ಕೆ ಉಪ್ಪಿನಕಾಯಿ ಹೆಂಗೋ ಒಂದು ಮರಕ್ಕೆ ಎರಡು ಬುಟ್ಟಿ ಮೂರು ಬುಟ್ಟಿ ಇದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ಮಣ್ಣಿನ ನಿರ್ವಹಣೆ ಮಾಡೋದು ಮಾಡ್ಕೊಂಡ್ರೆ ಬಹಳ ಮುಖ್ಯ. ಇದು ಮೊದಲನೇ ಅಂಶ. ಎರಡನೇ ಅಂಶ, ನಾವೇನ್ ಮಾಡ್ತೀವಿ, ಗೋಲ್ಡ್ ಮಣ್ಣು ಹೊಡಿತೀವಿ. ಗೋಲ್ಡ್ ಮಣ್ಣು ಹೊಡೆದ್ಮೇಲೆ ಏನ್ ಮಾಡ್ತಾರೆ, ನೀರನ್ನು ಅಟ್ಲೀಸ್ಟ್ ಓಕೆ ಗೋಲ್ಡ್ ಮಣ್ಣು ಹೊಡೆದ್ಬಿಟ್ಟಿದ್ದೀವಿ ನಾವೀಗ, ಏನು ಮಾಡಕ್ ಆಗೋದಿಲ್ಲ ಬಿಡಿ. ಅಟ್ಲೀಸ್ಟ್ ಗೋಲ್ಡ್ ಮಣ್ಣು ಹೊಡೆದ ನಂತರ ನೀರು ನಿರ್ವಹಣೆ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಗೋಲ್ಡ್ ಮಣ್ಣು ಮೊದಲೇ ಅದು ಗಟ್ಟಿಯಾಗುವಂತ ಮಣ್ಣು. ಅಂದ್ರೆ ನೀವು ನೀರು ಕೊಡ್ತಾ ಹೇಳ ಸಾಕಷ್ಟು ಗಟ್ಟಿಯಾಗಿಬಿಡ್ತದೆ. ಅದು ಒಂದ್ 15 ಸಾವಿರ ನೀರು ಬಿಡ್ತಿರಲ್ಲ, ಎಲ್ಲ ಭೂಮಿ ಹೊಡೆದಂಗೆ ಆಗ್ತದೆ. ಅದು ಅವಾಗ ಬೇರಿದೆಯಲ್ಲ, ತುಂಬಾ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ನಮ್ಮಲ್ಲಿ ಗೋಡ್ ಹೊಡೆದು ಬಿಟ್ಟಿದ್ದಾರೆ. ಈಗ ಗೋಡ್ ಹೊಡೆದು ಏನ್ ಮಾಡ್ತಾರೆ, ಬಿಸಿಲು ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲ ನೀರ್ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ನಾವು ಈ ಭತ್ತದ ಗದ್ದೆಗೆ ನೀರ್ ಕಟ್ತೀವಲ್ಲ, ಎಲ್ಲ ತುಂಬಿಕೊಂಡು ಹೋಗ್ತಾರೆ. ಇವತ್ ತುಂಬಿಕೊಂಡು ಹೋಗ್ತಾರೆ, ಇನ್ನು 15-20 ಸಾವಿರ ನೀರನ್ನ ಕಟ್ಟೋದಿಲ್ಲ ಅವರು. ಇದೇನಾಗ್ತದೆ, ಗೋಡ್ ಮಣ್ಣು ನೀರು ಕೊಟ್ಟಾಗ ಗಟ್ಟಿ ಆಗ್ತದೆ. ಅದು ಬೇರೆ ಉಸಿರಾಟ ಮಾಡಕ್ ತೊಂದರೆ ಆಗ್ತದೆ, ನೀರು ಬೇಗ ಹಿಂಗದಿಲ್ಲ ಅದರಲ್ಲಿ. ಈ ಬೇರೆ ಮರಳ ಮಣ್ಣು ಅಥವಾ ಕೆಂಪು ಮಣ್ಣು ಅಂದ್ರೆ ನೀರು ಬೇಗ ಹಿಂಗೋಗ್ಬಿಡ್ತದೆ ಅದು. ಬಟ್ ಈ ಕಪ್ಪು ಮಣ್ಣಲ್ಲಿ ಬೇಗ ಹಿಂಗದಿಲ್ಲ, ಯಾಕಂದ್ರೆ ನೀರ್ ಇಟ್ಕೊಂಡಿರ್ತದ ಅದು 4-5 ದಿವಸ. 4-5 ದಿನ ನೀರ್ ಇಟ್ಕೊಂಡಾಗ ಏನಾಗ್ತದೆ, ಬೇರಿಗೆ ಉಸಿರಾಟ ಮಾಡಕ್ ಬಹಳ ತೊಂದರೆ ಆಗ್ತದೆ. ಉಸಿರಾಟ ಮಾಡಕ್ ತೊಂದರೆ ಆದಾಗ ಏನಾಗ್ತದೆ, ಹೊಸ ಬೇರುಗಳು ಅಭಿವೃದ್ಧಿ ಆಗೋದಿಲ್ಲ, ಹಳೆ ಬೇರುಗಳು ಸಾಯ್ತವೆ. ಅವಾಗ ಏನಾಗ್ತದೆ, ಮರಗಳು ಬಹಳ ವೀಕ್ ಆಗ್ತಾ ಹೋಗ್ತವೆ. ಅಕಸ್ಮಾತ್ ಗೋಲ್ಡ್ ಮಣ್ಣು ಹೊಡೆದ್ರೆ ಅಥವಾ ಹೊಡೆದ ಇದ್ರೂ ಸಹ ನೀರು ನಿರ್ವಹಣೆ ಬಹಳ ಮುಖ್ಯ. ನಾವು ನನ್ನ ಅದಕ್ಕೆ ರೈತರಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, ನಿಮ್ಮ ಹತ್ರ ನೀರು ಎಷ್ಟಾದ್ರೂ ಇರಲಿ, ಹೊಲದ ಪಕ್ಕ ಕಾಲುವೆ ಹೋಗ್ತಾ ಇರಲಿ, ತೆಂಗಿನ ತೋಟಕ್ಕೆ ನೀರು ತುಂಬಿಸ್ಬೇಡಿ, ನೀರನ್ನು ತುಂಬಿಸ್ಬೇಡಿ. ಎಷ್ಟು ಬೇಕೋ ಅಷ್ಟು ನೀರು ಕೊಡಿ. ಅದಕ್ಕೆ ನಮಗೆ ಶ್ರಮ ಆಗ್ಬೋದು, ಅದು ಅದು ತೆಂಗಿಗೆ ಶ್ರಮ ಕೊಡೋದು ಬೇಡ. ಯಾಕೆಂದ್ರೆ ತೆಂಗಿಗೆ ಶ್ರಮ ಕೊಟ್ರೆ ಅದು 4-5 ವರ್ಷ ನೋಡ್ತದೆ, 5 ವರ್ಷಕ್ಕೆ ವೀಕ್ ಆಗ್ತಾ ಹೋಗ್ತದೆ, 7-8 ವರ್ಷ ಸತ್ತು ಹೋಗ್ತದೆ ಅದು. ಅವಾಗ ನೀವು ಬೆಳೆದಂತ ಬೆಳೆ ನಮ್ಮ ಮುಂದೆನೆ ಸಾಯ್ತದೆ. ನಾವು ಹೋದಾಗೆಲ್ಲ ರೈತರು ಹೇಳ್ತಾರೆ ನಮಗೆ, ಒಂದು ಮರ ಕಳ್ಕೊಂಡ್ಬಿಟ್ರೆ ನಾನೊಂದು ಮಗನ ಸಾಯಿಸ್ದಂಗೆ ಆಗಿಬಿಡ್ತು, ನನ್ನ ಮಗನ ಕಳ್ಕೊಂಡಂಗೆ ಆಗ್ತದೆ. ಖಂಡಿತ ಕಳ್ಕೊಂಡಂಗೆ ಆಗ್ತದೆ, ನಿಜ ಅದು. ಈಗ ನಮ್ಗೆ ಒಂದು ಮರ ವರ್ಷಕ್ಕೆ ಒಂದು 4-5 ಸಾವಿರ ರೂಪಾಯಿ ಆದಾಯ ಕೊಡ್ತಾ ಇರ್ತದೆ, ಅದು ಬೇರೆ ಬೇರೆ ಉಪಯೋಗ ಕೊಡ್ತಾ ಇರ್ತದೆ ನಮ್ಗದು. ಸೊ ನಾವು ಇದನ್ನ ಕಳ್ಕೊಂಡಾಗ ಅನಾನುಕೂಲ ಆಗ್ತದೆ. ಅದಕ್ಕೆ ನೀರು ನಿರ್ವಹಣೆ ಬಹಳ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತರಲ್ಲಿ, ನೀರು ನಿರ್ವಹಣೆಯಲ್ಲಿ ಹನಿ ನೀರಾವರಿ ಬಹಳ ಒಳ್ಳೇದು. ಹನಿ ನೀರಾವರಿ ನಾವು ಸಬ್ಸಿಡಿ ಕೊಡ್ತೀವಿ, ನಾವು ಸಬ್ಸಿಡಿ ಪ್ರಮಾಣ ಎಷ್ಟೇ ಇರಬಾರ್ದು, ಹನಿ ನೀರಾವರಿ ಬಹಳ ಮುಖ್ಯ. ಅಕಸ್ಮಾತ್ ಹನಿ ನೀರಾವರಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಪಾತಿ ಮಾಡಿ ಸ್ವಲ್ಪ ನೀರು ಕೊಡಿ. ಪಾತಿ ಮಾಡಿ ನೀರು ಕೊಡಿ. ಪಾತಿ ಮಾಡಿ ಹೆಂಗ್ ನೀರು ಕೊಡ್ಬೇಕು ನೀವು? ಪಾತಿಗೆ ಕಡಿಮೆ ಪ್ರಮಾಣದ ನೀರು ನಿಲ್ಸಿ. ಡೈಲಿ ನೀರು ಕೊಡಕ್ಕಾಗೋದಿಲ್ಲ ಬಿಡಿ, ನಾನು ಡೈಲಿ ನೀರು ಕೊಡಿ ಅಂತ ಹೇಳಿದ್ದೆ. ಪಾತಿಲಿ ಡೈಲಿ ಕೊಡಕ್ಕಾಗೋದಿಲ್ಲ, ಅದಕ್ಕೇನ್ ಮಾಡಿ ಅಟ್ಲೀಸ್ಟ್ ಪಾತಿ ನೀರು ನಿಲ್ಲಿಸಿದ್ಮೇಲೆ ವಾರಕ್ಕೆ ಒಂದ್ಸಲ ಕೊಡಿ. ಜಾಸ್ತಿ ನೀರು ನಿಲ್ಸಕ್ ಹೋಗ್ಬಿಡಿ, ಒಂದು ಮೀಡಿಯಂ ನಿಲ್ಸಿ. ಒಂದು ವಾರಕ್ಕೆ ನೀರು ಕಡಿಮೆ ಆಗ್ತದೆ, ಅಟ್ಲೀಸ್ಟ್ ಒಂದು ವಾರ ಹೊತ್ತಿಸ್ಬಿಟ್ಟು ಇನ್ನೊಂದ್ಸಲ ಕೊಡಿ. ಹಂಗೆ ಪಾತಿಗಳ ಮೂಲಕ ಕೊಡಿ. ಯಾವುದೇ ಕಾರಣಕ್ಕೂ ಡ್ರಿಪ್ ಮೊದಲನೇ ಆದ್ಯತೆ, ಡ್ರಿಪ್ ಇಲ್ಲ ಪಾತಿಗಳ ಮೂಲಕ ಕೊಡಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ನಮ್ಮಲ್ಲಿ ಕೆಲವರು ರೈತರು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ, ಪೈಪ್ ಇಟ್ಟು ಇಟ್ಟು ಪಾತಿ ಪಾತಿಗೆ ನೀರು ಬಿಡ್ತಾ ಹೋಗ್ತಾರೆ. ಅದೊಂದು ಒಳ್ಳೆ ವಿಧಾನ. ಅದು ಪೈಪ್ ಇಡಿ, ಆ ಪಾತಿಗೆ ಪೈಪ್ ಬಿತ್ತ ತಕ್ಷಣ ನಂತರ ಪೈಪ್ ಚೇಂಜ್ ಮಾಡಿ. ಅದು ಮಾಡೋದು ಬಹಳ ಒಳ್ಳೇದು. ನಮ್ಮ ಬೆಳೆಗಾರರು ಬಹಳ ಬುದ್ಧಿವಂತರಿದ್ದಾರೆ ಅವರು. ಅವ್ರಿಗೆ ಯಾವ್ದು ಬೇಕೋ ಆ ಪದ್ಧತಿ ನೀವೇ ಮಾಡ್ಕೊಳ್ಳಿ ನಿಮ್ ತೋಟದಲ್ಲಿ. ಆದ್ರೆ ನಾವ್ ಹೇಳದೇನಂತ ಹೇಳಿದ್ರೆ, ನೀರನ್ನ ಎಷ್ಟು ಬೇಕೋ ಅಷ್ಟು ಕೊಡಿ. ಒಂದು ವಾರಕ್ಕೊಂದ್ಸಲ ಹತ್ತಿಸ್ಕೊಂದ್ಸಲ ನೀರು ಕೊಡ್ತಾ ಹೋಗಿ. ನಿಮ್ಗೆ ಯಾವ್ದು ಬೇಕೋ ಪದ್ಧತಿನ ನೀವೇ ಅಳವಡಿಸ್ಕೊಳ್ಳಿ. ನಾವ್ ಹೇಳೋದ್ರೆ ನೀವೇ ಮೊದಲನೇ ಆದ್ಯತೆ, ಎರಡನೇ ಆದ್ಯತೆ ಪಾತಿ, ಮೂರನೇ ಆದ್ಯತೆ ಸ್ಪ್ರಿಂಕ್ಲರ್ ಕೊಡ್ತಾರೆ ಕೆಲವೊಬ್ರು. ಸ್ಪ್ರಿಂಕ್ಲರ್ ಎಲ್ಲಾ ಕಡೆ ಹರಡಿಸ್ಬಿಡ್ತಾರೆ. ಸ್ಪ್ರಿಂಕ್ಲರ್ ಕೊಟ್ರೆ ಎಲ್ಲಾ ಕಡೆ ನೀರು ಬೀಳ್ತಾ ಇರ್ತದೆ. ಸ್ಪ್ರಿಂಕ್ಲರ್ ಯಾವಾಗ ಕೊಡಿ ಅಂತ ಹೇಳ್ತೀವಿ ಅಂದ್ರೆ, ತೆಂಗಿನ ಮಧ್ಯೆ ಅದರ ಬೆಳೆ ಬೆಳೆದಾಗ ಸ್ಪ್ರಿಂಕ್ಲರ್ ಮಾಡಿ, ಅವಾಗ ಎಲ್ಲಾ ಕಡೆ ನೀರು ಬೀಳ್ತಾ ಉಪಯೋಗ ಆಗ್ತದೆ. ಬಟ್ ತೆಂಗಿನ ತೋಟದಲ್ಲಿ ನೀವು ಸುಮ್ನೆ ಎಲ್ಲಾ ಕಡೆ ನೀರು ಹಾಯಿಸಿದೇನಾಗ್ತದೆ, ಕಳೆ ಮತ್ತೆ ಬೆಳೆಯಲಾಗ್ತದೆ, ವ್ಯರ್ಥ ಅದು. ಅದ್ರ ಬದಲಿಗೆ ಪಾತಿಗಳ ಮೂಲಕ ಕೊಡಿ, ಡ್ರಿಪ್ ಮೂಲಕ ಮಾಡಿ, ಅಥವಾ ಪೈಪ್ಗಳ ಮೂಲಕ ನೀರು ಬಿಡಿ. ಸೊ ತೆಂಗಿನಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ, ಅದ್ರ ಕಡೆ ಬೆಳೆಗಾರರು ಗಮನ ಕೊಡೋದು ಬಹಳ ಇಂಪಾರ್ಟೆಂಟ್. ಈಗ ನಿನ್ನೆ ಮೊನ್ನೆಯಿಂದ ನಾವು ಗಮನಿಸ್ದಂಗೆ ಸರ್, ವಿಪರೀತವಾದಂತಹ ಬಿಸಿಲು, ಬಿಸಿಲು ಇನ್ನೇನು ಪ್ರಾರಂಭ ಆಗುತ್ತೆ, ಇದು ಇದೇ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಚಳಿ ಇರ್ಬೋದು, ಬಿಸಿಲಂತೂ ಇದ್ದೇ ಇರುತ್ತೆ. ಇಷ್ಟೊಂದು ಪ್ರಖರವಾದಂತಹ ಬಿಸಿಲಿರುವಂತಹ ಸಂದರ್ಭದಲ್ಲಿ ಎಷ್ಟು ದಿವಸಗಳಿಗೊಮ್ಮೆ ಎಷ್ಟು ಪ್ರಮಾಣದಲ್ಲಿ ತೆಂಗಿಗೆ ನೀರನ್ನು ಕೊಡಬೇಕು? ತೆಂಗಿನ ಬೆಳೆ ಏನಿದೆ ಅದು ಒಂದು ಸಮಶೀತೋಷ್ಣ ವಲಯದ ಬೆಳೆ, ಅಂದ್ರೆ ಡ್ರೈ ಜೋನ್ ಬೆಳೆನೆ ಅನ್ಬೋದು ನಾವು. ಅದನ್ನ ಒಣ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆ. ತೆಂಗಿಗೇನು ನಮ್ಗೆ ಶುಂಠಿ ಕೊಟ್ಟಾಗೆ ಅಥವಾ ಅಡಿಕೆ ಕೊಟ್ಟಾಗೆ ಅಥವಾ ಬೇರೆ ಬೆಳೆಗೆ ಕೊಟ್ಟಾಗೆ ಅತಿ ಹೆಚ್ಚು ನೀರನ್ನ ಕೇಳುವಂತ ಬೆಳೆ ಅಲ್ಲ. ಅದು ನೀರು ಬೇಕು ಅದಕ್ಕೆ. ಈಗ ನಾವು ಉದಾಹರಣೆಗೆ ಅಡಿಕೆ ಬೆಳೆ ಒಂದು ಸೀಸನ್ ನೀವು ನೀರು ಕೊಡಲಿಲ್ಲ ಅಂದ್ರೆ ಕಂಪ್ಲೀಟ್ ಒಣಗೋಗ್ತದೆ. ನಮ್ ತೆಂಗ್ ಹಂಗಲ್ಲ, ಒಂದ್ ಸೀಸನ್ ನಿಮ್ ನೀರು ಕೊಡ್ಲಿಲ್ಲ ಅಂತ ಹೇಳಿದ್ರು ತೆಂಗು ನೆಕ್ಸ್ಟ್ ಸೀಸನ್ ನೀರು ಕೊಟ್ಟನು ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು, ಬಟ್ ಬೆಳೆ ಉಳಿತದೆ, ಸಾಯೋದಿಲ್ಲ. ಸೊ ಆ ನಿಟ್ಟಿನಲ್ಲಿ 8-10 ದಿವಸಕ್ಕೊಮ್ಮೆ ಯೂಸ್ವಲಿ ನಾವೇನ್ ಹೇಳ್ತೀವಿ, ತೆಂಗಿಗೆ ಒಂದ್ ದಿವಸಕ್ಕೆ ಅದಕ್ಕೆ 50 ಲೀಟರ್ ನೀರು ಬೇಕು, 40-50 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ನನ್ನ 50 ಲೀಟರ್ ನೀರು ಕೊಡೋದು ಒಳ್ಳೇದು, ತಪ್ಪಲ್ಲ, ಅದು ದಿನ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಸೊ ಅದರಿಂದ ಎಷ್ಟು ಬೇಕೋ ಅಷ್ಟು ನೀರನ್ನು ನಿಲ್ಸಿ ವಾರಕ್ಕೊಮ್ಮೆ 8-10 ದಿವಸಕ್ಕೊಮ್ಮೆ ಕೊಡೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಕೊಡಿ. ಈಗಾಗಲೇ ನಾನು ಏನು ನೀರಾವರಿ ಪದ್ಧತಿಗಳು ಹೇಳಿದ್ನಲ್ಲ, ಆ ನೀರಾವರಿ ಪದ್ಧತಿಗಳ ಮೂಲಕ 8-10 ದಿವಸಕ್ಕೆ ನೀರು ಕೊಡೋದು ಒಳ್ಳೇದು. ನೀರಾವರಿ ಯಾರು ಅಳವಡಿಸಿಕೊಂಡಿದ್ರೆ 3 ದಿವಸಕ್ಕೊಮ್ಮೆ ಕೊಡಿ. ಒಂದಿನವರು ಅಷ್ಟೇ, ಜಾಸ್ತಿ ನೀರು ನಿಲ್ಲಿಸ್ಬಿಡಿ. ಏನೋ ನಮಗೆ ಕರೆಂಟ್ 3 ಗಂಟೆ ಇದೆ, 4 ಗಂಟೆ ಅಂದ್ಬಿಟ್ಟು 4 ಗಂಟೆನು ಆನ್ ಮಾಡೋದು ಬೇಡ. ನಮಗೆ ಗೊತ್ತಿರ್ತದೆ ನೀರು ಮಾಡಿಸಿದ್ರೆ ನಿಮ್ಗೆ ಒಂದ್ ಗಂಟೆಗೆ ಎಷ್ಟು ನೀರು ಬೀಳ್ತದೆ ಅಂತ, ಅದರಲ್ಲಿ ಲೀಟರ್ ಪರ್ ಅವರ್ ಅಂತ ಇರ್ತದೆ ಅದರಲ್ಲಿ. ಸೊ ಎಷ್ಟು ಲೀಟರ್ ಬೀಳೋದು ಕೇಳ್ಕೊಳ್ಳಿ ಅದನ್ನ, ಅಷ್ಟು ಗಂಟೆ ಆನ್ ಮಾಡಿದ್ರೆ ಸಾಕು. ಈಗ ಒಂದ್ ಗಂಟೆಗೆ ನಾವು ಅಳವಡಿಸಿದ ಡ್ರಿಪ್ ಸಿಸ್ಟಮ್ ಅಲ್ಲಿ 20 ಲೀಟರ್ ನೀರು ಬೀಳ್ತದೆ ಅಂತ ಹೇಳಿದ್ರೆ ಒಂದ್ ಗಂಟೆ ಅಳವಡಿಸಿದ್ರೆ ಸಾಕು, ನೀವು 2 ದಿವಸಕ್ಕೊಮ್ಮೆ ಅಷ್ಟು ಕೊಟ್ರೆ ಸಾಕು ಅದಕ್ಕೆ. ಸೊ ನೀರನ್ನ ಯಾವುದೇ ಪದ್ಧತಿ ಆಗ್ಲಿ 8-10 ದಿವಸಕ್ಕೊಮ್ಮೆ, ಡ್ರಿಪ್ ಪದ್ಧತಿ ಆದ್ರೆ 3-4 ದಿವಸಕ್ಕೊಮ್ಮೆ ಕೊಟ್ರೆ ಬಹಳ ಒಳ್ಳೇದು. ಸಾಕಷ್ಟು ಜಾಸ್ತಿ ನೀರು ಕೊಡೋದೇನು ಬೇಕಾಗಿಲ್ಲ ತೆಂಗಿಗೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ. ಸೊ ನಾನು ರೈತರಲ್ಲಿ ಮನವಿ ಮಾಡೋದೇ ಅಂತ ಹೇಳಿದ್ರೆ, ತೆಂಗಿನಲ್ಲಿ ಬೇಸಾಯ ಪದ್ಧತಿಗಳು ಬಹಳ ಮುಖ್ಯ. ಅದೇನು ಆಧುನಿಕ ಬೇಸಾಯ ಪದ್ಧತಿಗಳಲ್ಲ, ಉತ್ತಮ ಬೇಸಾಯ ಪದ್ಧತಿಗಳು. ನಾನು ಹೇಳಿದಾಗೆ ಮಣ್ಣು ನಿರ್ವಹಣೆ, ನೀರು ನಿರ್ವಹಣೆ, ಮತ್ತೆ ಇನ್ನೊಂದು ಉಳುಮೆ ಮಾಡುವಂಥದ್ದು. ಅದನ್ನ ಹೇಳಿಲ್ಲ ನಾನು, ಉಳುಮೆ ಮಾಡುವಂಥದ್ದು. ನಮ್ಮಲ್ಲಿ ಏನಾಗಿದೆ ಈಗ, ಎಸ್ಪೆಷಲಿ ಟ್ರಾಕ್ಟರ್ ಬಂದ್ಮೇಲೆ ನಮ್ಮಲ್ಲಿ ಮರಗಿಡ ಸಾಯ ಸ್ಟಾರ್ಟ್ ಆಗ್ತಾ ಇರೋದು. ನಾವೇನ್ ಹೇಳ್ತೇವೆ, ಟ್ರಾಕ್ಟರ್ ಉಳುಮೆ ಮಾಡಿಬಿಟ್ರೆ ನಮ್ಮ ತೋಟ ಬಹಳ ಚೆನ್ನಾಗಿರ್ತದೆ ಅಂತ. ಚೆನ್ನಾಗಿರ್ತದೆ ನೋಡ್ಲಿಕ್ಕೆ, ಅವ್ರ ಒಳಗಡೆ ಅಲ್ಲ. ಯಾಕೆಂತ ಹೇಳಿದ್ರೆ, ಟ್ರಾಕ್ಟರ್ ಎಷ್ಟು ಇಂಚ್ ಉಳುಮೆ ಮಾಡಬಹುದು? 6 ಇಂಚು. ಯಾವುದೇ ನೇಗಿಲು ಅಥವಾ ರೋಟ್ ಆದ್ರೆ ಮೇಲೆ ಹೋಗ್ತದೆ, ನೇಗಿಲು ಆದ್ರೆ 6 ಇಂಚ್ ಹೋಗ್ಬೋದು, ಅದಕ್ಕಿಂತ ಕೆಳಗಡೆ ಹೋಗೋದಿಲ್ಲ. ಆದ್ರೆ ಟ್ರಾಕ್ಟರ್ ವೇಟ್ ಎಷ್ಟಿದೆ? 4 ಟನ್ 3 ಟನ್ 4 ಟನ್ 5 ಟನ್ ಡಿಪೆಂಡಿಂಗ್ ಅಪ್ ಅಂದ್ರೆ ಅದ್ರದ್ದು ಎಚ್ ಪಿ ಮೇಲೆ ಟನ್ ಜಾಸ್ತಿ ಇರ್ತದೆ ಅದು. ಸೊ ನಾವ್ ಯಾವಾಗ ಬೇರಿನ ಮರದ ಬರದಲ್ಲಿ ನಾವು ಟ್ರಾಕ್ಟರ್ನ ಹೊಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಭಾರ ಎಲ್ಲಿ ಬೀಳ್ತದೆ? ಮಣ್ಣಿಗೆ ಬೀಳ್ತದೆ, ಬೇರೆ ಮೇಲೆ ಬೀಳ್ತದೆ. ಅದು ಒಳಗಡೆ ಕಂಪ್ರೆಸ್ ಮಾಡ್ದಂಗಾಗ್ತದೆ. ಈಗ ಒಂದು ಆನೆ ಹೋದ್ರೆ ಹೇಗೆ ಭೂಮಿ ಮೇಲೆ ಕಂಪ್ರೆಸ್ ಮಾಡ್ದಂಗಾಗ್ತದೆ, ಅಥವಾ ನಮ್ಮ ಈ ಪಾದದ ಮೇಲೆ ಆನೆ ಪಾದ ಇಟ್ಟರೆ ಏನಾಗ್ತದೆ? ಕಂಪ್ರೆಸ್ ಆಗ್ತದೆ, ಅದು ತುಂಬಂಗಾಗ್ತದೆ, ಅದು ಹಂಗೆ ತುಂಬಂಗಾಗ್ತದೆ, ಮಣ್ಣು ಕಂಪ್ರೆಸ್ ಆಗ್ತದೆ. ಅದು ನಮಗೆ ಗೊತ್ತಾಗೋದಿಲ್ಲ. ಅದು ನಾವೇ ಅನ್ಕೊಳ್ತೀವಿ, ಓ ಮೇಲೆ ಆಗ್ತದೋ ರೋಟ್ ಹೊಡೆದ್ಬಿಟ್ಟು ಓ ಬಹಳ ಚೆನ್ನಾಗಿದೆ ಅನ್ಕೋತೀವಿ ನಾವು. ಆದ್ರೆ ನಿಜವಾಗ್ಲೂ ಹಂಗ ಆಗಿರೋದಿಲ್ಲ. ಅದು ಮಣ್ಣು ಕಂಪ್ರೆಸ್ ಆಗಿರ್ತದೆ, ಬೇರುಗಳು ಡ್ಯಾಮೇಜ್ ಆಗ್ತದೆ, ಬೇರು ಸಾಯ ಸ್ಟಾರ್ಟ್ ಆಗ್ತವೆ. ಹಿಂದೆ ಅಂತಿದ್ರು, ಹಿಂದೆ ನಾವೆಲ್ಲ ಉಳುಮೆ ಮಾಡ್ತಿದ್ವಲ್ಲ ಎತ್ತಲ್ಲಿ, ಎತ್ತಲ್ಲಿ ಉಳುಮೆ ಮಾಡ್ತಾ ಇದ್ದು, ನಾವು ಉಳುಮೆ ಮಾಡಿದ್ವಿ ಎತ್ತಲ್ಲಿ, ಎತ್ತಲ್ಲಿ ಉಳುಮೆ ಮಾಡುವಾಗ ಯಾವ ಭಾರ ಇತ್ತು? ಎತ್ತು ನಡ್ಕೊಂಡು ಹೋಗೋದು, ಅದ್ರಲ್ಲೂ ಆಗ 4-5 ಇಂಚು ನಮ್ಮ ನೇಗ್ಳು ಒಳಗಡೆ ಹೋಗೋದು, ಮಣ್ಣು ಚೆನ್ನಾಗಿತ್ತು. ಈಗ ಎತ್ತಲ್ಲಿ ಉಳುಮೆ ಮಾಡ್ತಾ ಇಲ್ಲ, ಟ್ರಾಕ್ಟರ್ ಉಳುಮೆ ಮಾಡ್ತಾ ಇದೀವಿ, ಟ್ರಾಕ್ಟರ್ ಭಾರ ಜೊತೆಗೆ ಮರ ಕೊಡ್ಕೊಂಡು ಹೋಗ್ಬಿಡ್ತಾನೆ ಒಂದೇ ಸಲ. ಉಳುಮೆ ಮಾಡ್ರೆ ಬೇಡ ಅಂತ ಹೇಳೋದಿಲ್ಲ, ಯಾಕಂದ್ರೆ ಈ ಟ್ರಾಕ್ಟರ್ ಇಟ್ಕೊಂಡು ನಿರಾಶೆ ಆಗಿಬಿಡ್ತಾರೆ, ಉಳುಮೆ ಮಾಡೋದ್ ಬಿಟ್ರೆ ಪಾಪ ಅವ್ರಿಗೆ ಬಿಸ್ನೆಸ್ ಹೋಗ್ಬಿಡ್ತದೆ ಅವನಿಗೆ. ಉಳುಮೆ ಮಾಡಿ ಮರದಿಂದ ಬೇರೆ ಡ್ಯಾಮೇಜ್ ಆಗದೆ ಉಳುಮೆ ಮಾಡಿ, ಉಳುಮೆ ಪದ್ಧತಿನ ಯಾವ ರೀತಿ ಬೇಕೋ ನೀವು ಮಾಡ್ಕೊಳ್ಳಿ. ಸಾಕಷ್ಟು ಇದೆ, ಟಿಲ್ಲರ್ಗಳು ರೋಟರ್ಗಳು ಬೇಕಾದಷ್ಟು ಸಿಗ್ತವೆ. ಈಗ ಉಳುಮೆ ಮಾಡೋ ಪದ್ಧತಿ ಬಹಳ ಮುಖ್ಯ. ನೀವು ಮಣ್ಣು, ಉಳುಮೆ, ನೀರಾವರಿ ಬಹಳ ಮುಖ್ಯ. ಈ ಮೂರನ್ನು ನೀವು ಎಷ್ಟು ಚೆನ್ನಾಗಿ ಸುಲಭವಾಗಿ ಅಳವಡಿಸಿಕೊಳ್ತೀರೋ, ದುಡ್ಡು ನಿಮಗೆ ಖರ್ಚು ಕಡಿಮೆ, ಮರನೂ ಉಳಿತದೆ, ರೋಗ ರುಜಿನ ಕಡಿಮೆ, ಇಳುವರಿ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಮಣ್ಣು, ನೀರು, ಉಳುಮೆ ಮೂರು. ನಾಲ್ಕನೇದು ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯುವಂಥದ್ದು. ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ನಮ್ಮ ತೆಂಗಿನ ಬೆಳೆಗಾರರು ಯಾವ್ದಾದ್ರೂ ಹಸಿರೆಲೆ ಬೆಳೆಗಳನ್ನ ಬೆಳೀರಿ. ನಾನು ಫಸ್ಟ್ ಹೇಳ್ತೀನಿ ಉರುಳಿ. ಯಾಕೆ ಉರುಳಿ ಹೇಳ್ತೀನಿ? ಉರುಳಿ ಕೆಳಗಡೆ ಅಪ್ಕೊಳ್ತದೆ, ಮತ್ತೆ ಒಳ್ಳೆ ಪರಿಸರದಲ್ಲಿರುವಂತಹ ನೈಟ್ರೋಜನ್ ಈರಿ ಗಿಡಗಳಿಗೆ ಕೊಡ್ತದೆ, ಮತ್ತೆ ಅದು ಬೀಜ ಅದೇ ಉದ್ರಿ ಅದೇ ಊಟ ಅವಕಾಶಗಳು ಜಾಸ್ತಿ ಇರ್ತದೆ. ಅದು ನೀವು ಬೀಜ ಸಂದರ್ಭದಲ್ಲಿ ನೀರು ಕೊಟ್ಟರೆ ಸಾಕು, ಅದಕ್ಕೆ ಸ್ವಲ್ಪ ನೀರು ಹೊಡೆದ್ಬಿಟ್ರೆ ಸಾಕು, ಅದೇ ಬೀಜ ಉದುರುತ್ತದೆ ಮತ್ತೆ ಅದೇ ಉಡ್ತದೆ. ಅದು ಸೊ ಅದರಿಂದ ಅದೇ ಕ್ರಾಪ್ ರೊಟೇಟ್ ಆಗ್ತಾ ಇರ್ತದೆ ಅದು ಸೀಸನ್ ಇಂದ ಸೀಸನ್ಗೆ. ಅದರಿಂದ ಉರುಳಿ ಬಹಳ ಮುಖ್ಯ. ಅದು ಅಕಸ್ಮಾತ್ ಉರುಳಿ ಅಂತ ಹೇಳಿದ್ರೆ ಅವ್ರೆ, ಹಲಸಂದೆ, ಡಯಂಚ, ಸನ್ಯಂಪ್ ಈ ರೀತಿ ಬೆಳೆಗಳನ್ನ ನೀವು ಯಾವ್ದಾರು ಬೆಳೀರಿ. ಸೊ ಈ ಮೂರ್ನಾಲ್ಕು ಪದ್ಧತಿಗಳನ್ನ ಬೆಳೀರಿ. ಬೇರೆ ಅಂತರ ಬೆಳೆಗಳನ್ನ ಯಾವ್ದು ಬೆಳಿಬಾರ್ದು ಅಂತ ಮುಂದಿನ ಸಂಚಿಕೆಗಳನ್ನ ಮಾತಾಡೋಣ ಅಂತ ಹೇಳ್ತಾ, ಸೊ ತೆಂಗಿನಲ್ಲಿ ಬೇಸಾಯ ಕ್ರಮಗಳು ತಾವು ಸುಲಭವಾಗಿ ಅಳವಡಿಸಿಕೊಳ್ಳಿ. ಏನು ಆಧುನಿಕ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡು ಅಳವಡಿಸಿಕೊಳ್ಳಬೇಕಾಗಿಲ್ಲ. ಈಗ ಆಲ್ರೆಡಿ ನಾವು ಕಾಂಪ್ಲಿಕೇಟ್ ಮಾಡಿದೀವಿ, ಅದನ್ನ ನಾವು ಸುಲಭ ಮಾಡ್ತಾ ಹೋಗೋಣ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಕ್ರಮ ಕೈಗೊಳ್ಳಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಡೆಯದಾಗಿ ಈ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ದೂರವಾಣಿ ಸಂಪರ್ಕ 9449899223. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9449899223. ಇನ್ನೊಂದು 9449491668. 9449491668. ಈ ಸಂಖ್ಯೆಗಳಲ್ಲಿ ಸಂಪರ್ಕ ಮಾಡಬಹುದು. ಜೊತೆಗೆ ನಮ್ಮ ಇಲಾಖಾ ಅಧಿಕಾರಿಗಳನ್ನು ಸಹ ನಮ್ಮ ಆಯಾ ಹೋಬಳಿನಲ್ಲಿ, ಆಯಾ ತಾಲೂಕಿನಲ್ಲಿ ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಎಚ್ ಆರ್ ಯೋಗೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ತೋಟಗಳಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮೆಲ್ಲ ಬೆಳೆಗಾರರು ಫಲಸಿರಿ ಕಾರ್ಯಕ್ರಮ ಸದುಪಯೋಗ ಮಾಡ್ಕೊಳ್ಳಿ, ಪ್ರತಿ ದಿನ ಆಕಾಶವಾಣಿನ ಕೇಳಿ ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ತಮಗೆ ಮತ್ತೆ ಕೇಳುವರಿಗೆ ಮತ್ತೊಮ್ಮೆ ವಂದಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಇದುವರೆಗೆ ತೆಂಗಿನ ತೋಟಗಳಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಪ್ರಾಯೋಜಿತ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಕೃಷಿರಂಗ. ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನುರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಮತ್ತು ಮೊಲೆತೊಟ್ಟಿನ ತೊಂದರೆಗಳು ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.